ಹಿನ್ನೆಲೆಯಲ್ಲಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿ ಕುರಿಗಳ ಸಂಖ್ಯೆ ಜಾಸ್ತಿ ಇದೆ ಅಂತಕ್ಕಂತ ವಿಚಾರ ನಾವೆಲ್ಲ ಕೇಳಿದ್ದೇವೆ. ಈ ಒಂದು ದಿನದಲ್ಲಿ ಕುರಿಗಳಿಗೆ ವಿಶೇಷವಾಗಿ ಬಿಸಿಲು ಯಾವ ರೀತಿ ಪರಿಣಾಮ ಬೀರದಂತ ಹೇಳ್ತಿರ್ತಾವ? ನಿಜವಾಗ್ಲು ಸರ್, ಕುರಿಗಳಿಗೆ ತುಂಬಾ ಬಿಸಿಲಿನ ತಾಪ ಬಡಿಯುತ್ತೆ. ತುಂಬಾ ಜನ ನಮ್ಮ ಕುರಿಗಾರರಿಗೆ ಇನ್ನೂ ಅದರ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿ ಇಲ್ಲ. ಏನಂತಂದ್ರೆ ಇವ್ರ ಏನ್ ಮಾಡ್ತಾರೆ, ಈಗಿನ ಎಸ್ಪೆಷಲಿ ಈಗಿನ ಜನರೇಷನ್ ಏನಿದೆಯಲ್ಲ ಸರ್, ತುಂಬಾ ಲೇಟ್ ಆಗಿ ಮೇಸಕ್ ಹೋಗ್ತಾರೆ, 9 ಗಂಟೆಯಿಂದ ಮೇಸಕ್ ಹೋಗ್ತಾ ಇದಾರೆ. ಆ ಒಂದು ಪದ್ಧತಿ ಏನಾದ್ರೂ ಚೇಂಜ್ ಆಗ್ಬೇಕು. ಬೆಳಗಿನ ಮತ್ತು ಸಾಯಂಕಾಲ ಹೊತ್ತಲ್ಲಿ ತಂಪಾದ ವಾತಾವರಣದಲ್ಲಿ ಎಷ್ಟು ಸಾಧ್ಯ ಅಷ್ಟು ಮೇಸಕ್ ಪ್ರಯತ್ನ ಮಾಡ್ಬೇಕು ಸರ್. ಒಂದು ಇದನ್ನ ಹೇಳೋ ಪ್ರಕಾರ ಈ ಕುರಿಗಳು ಮತ್ತೆ ಮೇಕೆಗಳು ಕಂಪೇರ್ ಮಾಡಿದ್ರೆ ಮೇಕೆಗಳು ಹೀಟರ್ನ ತಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ, ಬಟ್ ಕುರಿಗಳಿಗೆ ತಡ್ಕೊಳ್ಳೋ ಕೆಪಾಸಿಟಿ ಇರಲ್ಲ ಸರ್. ಆಮೇಲೆ ಕುರಿಗಳಿಗೆ ಇನ್ನೊಂದು ಏನ್ ಮಾಡ್ಬೇಕು ಅಂತಂದ್ರೆ ಇವರು ಎಸ್ಪೆಷಲಿ ಬೇಸಿಗೆ ಸಮಯದಲ್ಲಿ ಸ್ವಲ್ಪ ಕೂದಲನ್ನು ಬಿಟ್ಟು ಕೂದಲನ್ನ ಕಟಿಂಗ್ ಮಾಡೋದು ಒಳ್ಳೇದು. ಶೇರಿಂಗ್ ಅಂತ ಏನ್ ಕರಿತೀವಲ್ಲ, ಶೋರ್ ಮಾಡಿಸ್ಬೇಕು ಸರ್. ಕುರಿಗಳಿಗೆ ಮಾಡಿಸಿದ್ರೆ ಅವಕ್ಕೆ ಏನಾಗುತ್ತೆ, ಹೀಟ್ ತಡ್ಕೊಳ್ಳೋ ಕೆಪಾಸಿಟಿ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ, ಗಾಳಿ ಮೈ ಎಲ್ಲ ಗಾಳಿ ಮುಟ್ಟತ್ತೆ, ಸ್ವಲ್ಪ ತಂಪಾಗ್ತವೆ ಗಾಳಿ ಮುಟ್ಟೋದ್ರೆ. ಹೌದು ಸರ್, ಹೌದು. ಈ ಸಾಮಾನ್ಯವಾಗಿ ಬಿಸಿಲಿನಲ್ಲಿ ಮೇಸ್ತಾ ಹೋಗ್ತಾ ಇರ್ತಾರೆ, ಬಿಸಿಲಿನ ತಾಪವನ್ನ ಹೇಗೆ ಅರ್ಥೈಸಿಕೊಳ್ಳೋದು ಕುರಿಗಳಿಗೆ ಬಿಸಿಲು ಹತ್ಬಿಡದ ಅಂತೇಳಿ ಹೇಗೆ ಕಂಡಿಡಬೇಕು ಕುರಿ ಸಾಕಾಣಿಕೆದಾರ ಸರ್? ಅವ್ರಿಗೆಲ್ಲ ಕಾಮನ್ ಆಗಿ ಒಂದು ಕುರಿಗಳನ್ನ ಅಬ್ಸರ್ವ್ ಮಾಡ್ತಾ ಇರಬಾರ, ಇದ್ರ ಬಗ್ಗೆ ಲಕ್ಷ್ಯ ಇರುತ್ತೆ ಅನ್ಕೊಂಡಿದೀನಿ. ಏನಾಗುತ್ತೆ, ಮರಗಳು ಸಿಕ್ಕು ಅಂತಂದ್ರೆ ಅಥವಾ ಯಾವ್ದೋ ಒಂದು ತಂಪಾದ ಪ್ರದೇಶ ಇತ್ತಂದ್ರೆ ಕುರಿಗಳು ಅಲ್ಲಿ ಮಲಗಕ್ಕೆ ಇಷ್ಟಪಡ್ತವೆ, ಕೂಡಿಸ್ಕೊಂಡ್ಬಿಟ್ಟು ಒಂದ್ ಕಡೆ ಕೂರ್ತವೆ. ಆಮೇಲೆ ನೀರಿಗೆ ಬಿಟ್ಟಾಗ ಜಾಸ್ತಿ ನೀರು ಕುಡಿತಾ ಇರುತ್ತೆ. ಆಮೇಲೆ ಮೇಯದೇನಿದೆಯಲ್ಲ ಸರ್, ತುಂಬಾ ಕಡಿಮೆ ಇದಾಗುತ್ತೆ. ಆಮೇಲೆ ಆಯಾಸದಿಂದ ಬಳಲ್ತಾ ಇರೋದು, ಸ್ವಲ್ಪ ಹೋಗೋದು ಮಲಗೋದು ಈ ರೀತಿ ಆಗ್ತಾ ಇರುತ್ತೆ. ಕೆಲವೊಂದು ಕುರಿಗಳಂತೂ ಏನಾಗುತ್ತೆ, ಬಾಯಿ ತೆರೆದು ಉಸಿರಾಡೋ ಪದ್ಧತಿಯಲ್ಲಿ ಇರುತ್ತೆ. ಆಮೇಲೆ ಏನಾಗುತ್ತೆ, ಕೆಲವೊಂದು ಕುರಿಗಳಲ್ಲಿ ಏನಾಗುತ್ತೆ, ತಡ್ಕೊಳ್ಳಾರದು, ಅದರಲ್ಲೂ ಸ್ವಲ್ಪ ವಯಸ್ಸಾದಂತದ್ದು ಈ ತರದ ಕುರಿಗಳು, ಅಥವಾ ಯಾವ್ದಾದ್ರು ಒಂದು ಶ್ವಾಸಕೋಶದ ರೋಗದಿಂದ ಬಳಲ್ತಾ ಇರೋವು ಆ ಕುರಿಗಳು ಏನಾಗುತ್ತೆ, ದೇಹದ ಒಂದು ತಾಪ ಜಾಸ್ತಿ ಆಗ ಒಂದು ಲಕ್ಷಣ ಕಾಣುತ್ತೆ ಸರ್. ಇಲ್ಲಿ ವಿಶೇಷವಾಗಿ ಕುರಿ ಸಾಕಾಣಿಕೆದಾರರು ಬಹಳಷ್ಟು ದೂರ ಬೇಸಿಗೆಯಲ್ಲಿ ಅಡ್ಡಾಡ್ತಿರ್ತಾರೆ, ನೀರಿನ ಒಂದು ಕಾಳಜಿ ಹೇಗೆ ತಗೋಬೇಕು? ಕುಡಿನೀರು ವಿಶೇಷವಾಗಿ ಸಿಗ್ತಾ ಇರಲ್ಲ, ಅಂತ ಸಂದರ್ಭದಲ್ಲಿ ಹೇಗೆ ಎಷ್ಟು ತಾಸಿಗೊಮ್ಮೆ ಕುರಿಗಳಿಗೆ ನೀರನ್ನ ಕುಡಿಸೋದು ಒಳ್ಳೇದಂತ ಹೇಳ್ತಿರ್ತಾವ ಸರ್? ಹೌದು, ಇದು ಅತಿ ಮುಖ್ಯವಾದ ಒಂದು ಪ್ರಶ್ನೆ ಅನ್ಕೊಂಡಿದೀನಿ ನಾನು. ಏನಾಗುತ್ತೆ, ನಮ್ ಕುರಿಗಾರರು ಏನ್ ಮಾಡ್ತಾರೆ, ಒಂದ್ ಪ್ರದೇಶದಲ್ಲಿ ಇದ್ರಂತಂದ್ರೆ ಈ ಬೇಸಿಗೆಯಲ್ಲಿ ಈ ಪ್ರದೇಶದಲ್ಲಿ ಚೆನ್ನಾಗಿರುತ್ತೆ, ಅಲ್ಲಿ ನೀರು ಮತ್ತೆ ಸಿಗುತ್ತೆ ಅಂತಂದ್ರೆ ತುಂಬಾ ಅವ್ರು ಏನ್ ಮಾಡ್ತಾರೆ, ವಲಸೆ ಹೋಗ್ತಾರೆ ಸರ್. ಒಂದ್ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗ್ತಾರೆ. ಈ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಪ್ರತಿ 3-4 ಅವರ್ಸ್ ಒಂದ್ಸರಿ ನೀರು ಕುಡಿಸೋ ಅವಶ್ಯಕತೆ ಇರುತ್ತೆ ಸರ್ ಕುರಿಗಳಿಗೆ. ಆಮೇಲೆ ಆಗ್ಲೇ ಹೇಳಿದ ಹಾಗೆ ಬೆಳಗ್ಗೆ ಮತ್ತು ಸಾಯಂಕಾಲ ಹೊತ್ತಲ್ಲಿ ಇವರು ನಡಿಗೆ ಮೂಲಕ ಹೋಗ್ತಾ ಇದ್ರಂತಂದ್ರೆ ಕುರಿಗಳನ್ನ ನಡೆಸ್ಕೊಂಡು ಹೋಗ್ಬೇಕು. ಇಲ್ಲ, ಈಗ ಏನಾಗ್ತಾ ಇದೆ ಸರ್, ತುಂಬಾ ದೂರ ಹೋಗೋರು ಏನ್ ಮಾಡ್ತಾ ಇದಾರೆ, ಕುರಿಗಾರರು ವೆಹಿಕಲ್ಗಳ ಮೂಲಕ, ಲಾರಿಗಳ ಮೂಲಕ ಅಥವಾ ಅದೇ ಒಂದು ಡಿಸೈನ್ ಮಾಡಿದಂತ ಕುರಿಗಳನ್ನ ಸಾಗಿಸೋಕೆ ಡಿಸೈನ್ ಮಾಡಿದಂತ ವೆಹಿಕಲ್ಗಳೆಲ್ಲ ಸಿಗ್ತಾ ಇದೆ. ಕುರಿ ಸಾಗಿಸಕ್ಕೆ ವ್ಯಾನ್ಗಳು ಇರ್ತಾವ? ಹೌದು ಹೌದು ಸರ್, ಹೌದು. ಅವುಗಳಲ್ಲಿ ಯಾರು ಸಾಗಿಸ್ಬೇಕಂತಂದು ಪ್ಲಾನ್ ಮಾಡ್ಕೊತಾರಲ್ಲ, ಅವ್ರ ಏನ್ ಮಾಡ್ಬೇಕು, ತಮ್ಮ ಯಾವ ರೂಟ್ ಅಲ್ಲಿ ಹೋಗ್ತಾ ಇರ್ತಾರಲ್ಲ ಆ ರೂಟ್ ಅಲ್ಲಿ ಎಲ್ಲೆಲ್ಲಿ ನೀರ್ ಸಿಗುತ್ತೆ, ಆಮೇಲೆ ಎಲ್ಲಿ ನಾವು ವೆಹಿಕಲ್ ನಿಲ್ಸಬಹುದು, ಎಲ್ಲಿ ಮರಗಳು ಚೆನ್ನಾಗಿದೆ, ಒಂದ್ ರೀತಿ ಒಂದು ಪ್ರೀ ಪ್ಲಾನ್ ಮಾಡ್ಕೊಳ್ಳೋದು ಒಳ್ಳೇದು ಸರ್. ಅಲ್ಲಿ ಹೋದಾಗ ನಿಲ್ಸಿ ಸ್ವಲ್ಪ ಮೇವನ್ನ ಹಾಕಿ ಅವಕ್ಕೆ ಮೇಸಕ್ಕೆ ಇದ್ ಮಾಡ್ಬಿಟ್ಟು ನೀರ್ ಕುಡಿಸಿ, ಆಮೇಲೆ ಈ ನೆಲ ನಿಲ್ಸ್ತಾರಲ್ಲ ಸರ್, ನಿಲ್ಸಿದಾಗ ಗಾಳಿ ಡೈರೆಕ್ಷನ್ ಯಾವ ರೀತಿ ಇರುತ್ತಲ್ಲ ಅದ್ರ ಅನುಗುಣವಾಗಿ ವೆಹಿಕಲ್ ನಿಲ್ಸ್ಬೇಕು, ಅಂದ್ರೆ ಗಾಳಿಯಲ್ಲಿ ವೆಹಿಕಲ್ ಅಲ್ಲಿ ಗಾಳಿ ಆಡ್ಬೇಕು. ಆ ರೀತಿ ವೆಹಿಕಲ್ ನಿಲ್ಸಿ ಅವ್ಗೆ ರೆಸ್ಟ್ ಕೊಡೋದು ಒಳ್ಳೇದು ಸರ್. ಈಗ ಗುಡ್ಡಗಳಲ್ಲಿ ಕಾಡುಗಳಲ್ಲಿ ಕುರಿಗಳನ್ನ ಮೇಯಿಸ್ತಿರ್ತಾರೆ, ಸುತ್ತಮುತ್ತ ಒಂದ್ 2-3 ಕಿಲೋಮೀಟರ್ 1 ಕಿಲೋಮೀಟರ್ ನಲ್ಲಿ ನೀರು ಇತ್ತಪ್ಪ ಅಂತ ಪ್ರದೇಶನ ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅನ್ಸುತ್ತೆ ಬೇಸಿಗೆಯಲ್ಲಿ. ಅಲ್ಲ ಒಳ್ಳೆ ಸರ್, ಇಲ್ಲಂತಲ್ಲ, ಬಟ್ ಆದ್ರೂ ಏನ್ ಮಾಡ್ಬೇಕಂತಂದ್ರೆ ಆ ಗುಡ್ಡಗಡ ಪ್ರದೇಶದಲ್ಲಿ ಆದ್ರೂ ಸರ್ ಇವ್ರು ಏನ್ ಮಾಡ್ಬೇಕಂತಂದ್ರೆ ಬೇಗನೆ ಮೇಯಕ್ಕೆ ಹೋಗೋದು ಒಳ್ಳೇದು ಸರ್. ಮುಂಜಾನೆ ಮೇಯಿಸ್ಬೇಕು, ಬಿಟ್ಬಿಡೋ ಕುರಿಗಳನ್ನ. ಅವಾದ್ರೂ ಅವಲೋಕಿಂದ ಇರುತ್ತೆ. ಆಮೇಲೆ ಏನಾಗುತ್ತೆ ಸರ್, ನಮ್ಮಲ್ಲಿ ನೋಡಿದಿವಲ್ಲ ಈಗ 9 ಗಂಟೆ ಅನ್ನೋದ್ರೆ ತುಂಬಾ ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿರುತ್ತೆ. ಹೊರಗಡೆ ಕಾಲಿಡಕ್ ಆಗಲ್ಲ, ಅಷ್ಟೊಂದು ಬಿಸಿಲು ಸ್ಟಾರ್ಟ್ ಆಗಿರುತ್ತೆ. ಹಿಂಗಾಗಿ ಏನಾಗುತ್ತಂದ್ರೆ ಈ ನಾವು ಸುಮ್ನೆ ಹೆಸರು ಕಷ್ಟೇ ಮೇಯಿಸ್ದಂಗ ಆಗುತ್ತೆ ಹೊರತಾಗಿ ಅದರಿಂದ ಅವುಗಳಿಂದ ನಾವೇನು ಬಾಡಿ ವೆಯ್ಟ್ ಆಗ್ಲಿ ಅಥವಾ ಸಂತಾನೋತ್ಪತ್ತಿ ಆಗ್ಲಿ ತುಂಬಾ ಚೆನ್ನಾಗಿ ಆಗಲ್ಲ. ಆದ್ರಿಂದ ಏನ್ ಮಾಡ್ಬೇಕು, ಬೆಳಗ್ಗೆ ಜಲ್ದಿನ ಮೇಯಿಸಕ್ ಸ್ಟಾರ್ಟ್ ಮಾಡ್ಬೇಕು. 9-10 ಗಂಟೆ ನಿಲ್ಸ್ಬಿಟ್ಟು ಒಂದು ಮರದ ನೆರಳಿಗೆ ನಿಲ್ಸಿ ನೀರ್ ಕುಡಿಸಿ ನಿಲ್ಸ್ಬಿಟ್ರೆ ತುಂಬಾ ಚೆನ್ನಾಗಿ ಅವು ಕಂಫರ್ಟಬಲ್ ಆಗಿರುತ್ತೆ. ಮತ್ತೆ ಸಾಯಂಕಾಲ 4 ರಿಂದ ಮೇಯಿಸಕ್ ಸ್ಟಾರ್ಟ್ ಮಾಡ್ಬೇಕು ಸರ್, ಒಂದು 6 ಗಂಟೆ ಅಥವಾ 6:30 ತನಕ ಮೇಯಿಸಬಹುದು. ಈಗ ಕುರಿಗಳಲ್ಲಿ ಬೇರೆ ಬೇರೆ ಒಂದು ವಯಸ್ಸಿನ ಕುರಿಗಳು ಬರ್ತವೆ, ಮರಿಗಳು ಬರ್ತವೆ, ಮಧ್ಯ ವಯಸ್ಸಿನ ಕುರಿಗಳು ಬರ್ತವೆ, ವಯಸ್ಸಾದಂತ ಕುರಿಗಳು ಬರ್ತವೆ. ಯಾವಕ್ಕೆ ಬಿಸಿಲು ಜಾಸ್ತಿ ಪರಿಣಾಮ ಬೀರ್ತದೆ, ಯಾವ ಬಳಲ್ತಾವೆ ಜಾಸ್ತಿ ಅಂತ ಇರ್ತಾವ ಸರ್? ಈಗ ನಾವು ನೋಡಿದ ಹಾಗೆ ಮರಿಗಳು ಏನಿರ್ತಲ್ಲ ಸರ್, ಬಿಸಿಲು ತಾಪಕ್ಕೆ ತುಂಬಾ ಬಳಲ್ತವೆ. ಯಾಕಂದ್ರೆ ಅವಕ್ಕೆ ಏನಾಗಿರುತ್ತೆ, ಒಂದು ಹೀಟ್ ಅನ್ನ ತಡ್ಕೊಳ್ಳೋ ಕೆಪಾಸಿಟಿ ತುಂಬಾ ಕಡಿಮೆ ಇರುತ್ತೆ ಅವುಗಳಿಗೆ ಏನ್ ಅಂತಂದ್ರೆ. ಆದ್ರಿಂದ ಅವುಗಳು ಎಲ್ಲೆಲ್ಲಿ ಇವರು ಬಿಟ್ಟು ಹೋಗ್ತಾರಲ್ಲ, ಹಟ್ಟಿಗಳು ಅಂತ ಕರೀತಾರೆ ಸರ್, ಕಾಮನ್ ಆಗಿ ಕುರಿಗಳನ್ನ ಬಿಟ್ಟು ಹೋಗೋ ಜಾಗ ಏನಿರ್ತಲ್ಲ ಹಟ್ಟಿ ಹಾಕಿರ್ತಾರಲ್ಲ, ಆ ಹಟ್ಟಿಯಲ್ಲಿ ಏನ್ ಮಾಡ್ಬೇಕು, ಮರಿಗಳು ಕಾಮನ್ ಆಗಿ ಏನ್ ಮಾಡ್ತಾರೆ, ಒಂದು ಸಣ್ಣದೊಂದು ಒಂದು ಜಾಲಿಯ ಕಟ್ಟಿಬಿಟ್ಟು ಅದರಲ್ಲಿ ಸ್ವಲ್ಪ ತಪ್ಪಲ ಎಳೆಬಿಟ್ಟು ಹೋಗ್ಬಿಡ್ತಾರೆ ಸರ್. ಆಮೇಲೆ ಇಲ್ಲಿ ನೆರಳು ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ಒಂದ್ ಮರದ ಒಂದ್ ಕಡೆ ಸೈಡ್ ಅಲ್ಲಿ ಅವನ್ನ ಅಟ್ಟಿ ಹಾಕಿ ಹೋಗ್ಬಿಟ್ಟಿರ್ತಾರೆ. ಬಟ್ ಏನಾಗುತ್ತೆ ತುಂಬಾ ಹೀಟ್ ಗಾಳಿ ಬೀಸ್ತಾ ಇರತ್ತೆ ಪ್ಲಸ್ ಅದ್ರ ಜೊತೆಗೆ ತುಂಬಾ ಹೀಟ್ ಇರುತ್ತೆ. ಎಷ್ಟೋ ಸರಿ ಏನಾಗುತ್ತೆ ಸರ್, ಆ ಹೀಟ್ಗೆ ಔಷಧಿ ಬಳಲು ಹೋಗ್ತವೆ, ಬಳಲು ಹೋಗ್ತಾವ, ಸರಿಯಾಗಿ ಹಾಲು ಕುಡಿಯಕ್ ಆಗಲ್ಲ, ಡಿಹೈಡ್ರೇಷನ್ ಆಗ್ಬಿಟ್ಟು ಮಲಗುತ್ತೆ. ಈ ರೀತಿ ಪರಿಸ್ಥಿತಿ ಆಗಿ ತುಂಬಾ ಡೆತ್ ರೇಟ್ ತುಂಬಾ ಜಾಸ್ತಿ ಇದೆ ಸರ್ ಮರಿಗಳಲ್ಲಿ, ಬೇಸಿಗೆಯಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಹಿಂಗಾಗಿ ಅವ್ರ ಏನ್ ಮಾಡ್ಬೇಕಂದ್ರೆ ಮರಿಗಳನ್ನ ಪರ್ಟಿಕ್ಯುಲರ್ಲಿ ಮರಿಗಳನ್ನ ತುಂಬಾ ಚೆನ್ನಾಗಿ ಕೇರ್ ತಗೋಬೇಕು. ಅಲ್ಲಿ ಒಬ್ರು ವ್ಯಕ್ತಿ ಇದ್ರೆ ಒಳ್ಳೇದು ಸರ್. ಏನಾಗುತ್ತೆ ಬೇರೆ ಟೈಮಲ್ಲಿ ಸಿಕ್ಕಷ್ಟು ಆಹಾರ ಬೇರೆ ಪ್ರಾಣಿಗಳ ಜೊತೆ ಈ ನಾಯಿ ತೋಳ್ಗಳಿಗೆ ಸಿಗಲ್ಲ ಬೇಸಿಗೆಯಲ್ಲಿ. ಅಲ್ಲಿ ಏನಾಗುತ್ತೆ ಅಂತಂದ್ರೆ ಈ ಮರಿಗಳನ್ನ ಅಟ್ಯಾಕ್ ಮಾಡೋ ಚಾನ್ಸಸ್ ಇರುತ್ತೆ. ಅಲ್ಲಿ ಒಬ್ಬ ವ್ಯಕ್ತಿ ಇದ್ರೆ ಒಳ್ಳೇದು. ಆಮೇಲೆ ಬಿಸಿಲು ಬೇರೆ ಬೇರೆ ಕಡೆ, ಈಗ ಮರಳು ಮರದ ನೆರಳು ಏನಾಗುತ್ತೆ ಬೇರೆ ಬೇರೆ ಕಡೆ ಹೋಗ್ತಾ ಇರತ್ತೆ ಸರ್, ಅಂದ್ರೆ ಒಂದೇ ಕಡೆ ಇರೋದಲ್ಲ, ಅವನ್ನ ಅಟ್ಟಿನ ಈ ಕಡೆ ಶಿಫ್ಟ್ ಮಾಡ್ಕೋಬೇಕು, ಯಾವ ಕಡೆ ನೆರಳು ಇರ್ತಲ್ಲ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋದು ಒಳ್ಳೇದು. ಆಮೇಲೆ ಅದನ್ನ ಬಿಟ್ರೆ ಸರ್, ಈಗ ಪ್ರೆಗ್ನೆಂಟ್ ಇರೋಂಥವ ಕುರಿಗಳು ಏನಿರುತ್ತಲ್ಲ ಅವು ಇರ್ಬೋದು, ಆಮೇಲೆ ಯಾವ ಹುಷಾರಿಲ್ಲದಂತ ಕುರಿಗಳು ಇರ್ಬೋದು, ಈ ಮತ್ತೆ ಸಂತಾನೋತ್ಪತ್ತಿಯಲ್ಲಿ ಆಕ್ಟಿವ್ ಆಗಿರ್ತಾವಲ್ಲ ಸರ್, ಆ ಕುರಿಗಳು ತುಂಬಾ ಬಿಸಿಲು ತಾಪಕ್ಕೆ ಒಳಗಾಗ್ತಾವ, ಯಾಕಂದ್ರೆ ತುಂಬಾ ಸ್ಟ್ರೆಸ್ ಇರುತ್ತೆ ಅದ್ರ ಮೇಲೆ. ಹಿಂಗಾಗಿ ಏನಾಗುತ್ತೆ ಎಸ್ಪೆಷಲಿ ಶ್ವಾಸಕೋಶದ ಸಮಸ್ಯೆ ಇರೋಂತ ಯಾವ್ದಾದ್ರು ಒಂದು ಹುಷಾರಿಲ್ಲದ ಕುರಿಗಳು ಏನಿರುತ್ತಲ್ಲ ಸರ್, ಉಸಿರಾಟ ತುಂಬಾ ಕಷ್ಟ ಪಡುತ್ತೆ ಈ ಟೈಮಲ್ಲಿ. ನಮ್ಮಲ್ಲಿ ಹಂಗ ಈಗ ಮನುಷ್ಯರಲ್ಲಿ ನಾವು ಕಷ್ಟ ಪಡ್ತಾರಲ್ಲ ಸರ್ ಬೇಸಿಗೆಯಲ್ಲಿ, ಅದೇ ರೀತಿ ಕುರಿಗಳಲ್ಲಿ ಅದೇ ರೀತಿನೇ ಸಮಸ್ಯೆ ಇರುತ್ತೆ. ಆದ್ರಿಂದ ಅವುಗಳಿಗೆ ಕೇರ್ ತಗೊಳ್ಳೋದು ಒಳ್ಳೇದು. ಈಗ ವಿಶೇಷವಾಗಿ ಬೇಸಿಗೆ ಬಂದಾಗ ಎಲ್ಲೂ ಹೊಲಗಳಲ್ಲಿ ಮೇವಿರೋದಿಲ್ಲ, ಎಲ್ಲಾ ಒಣಗಿಬಿಟ್ಟಿರುತ್ತೆ, ಅಂತ ಸಂದರ್ಭದಲ್ಲಿ ಗಿಡಗಳನ್ನ ಕಟ್ ಮಾಡ್ತಕ್ಕಂತ ಪ್ರವೃತ್ತಿಯನ್ನ ಕುರಿ ಸಾಕಾಣಿಕೆದಾರರು ಬಳಸ್ಕೋತಾರೆ. ಅಂದ್ರೆ ದೊಡ್ಡ ದೊಡ್ಡ ಗಿಡಗಳನ್ನ ಕಟ್ ಮಾಡಿ ಹಾಕ್ತಿರ್ತಾರೆ, ಬೇರೆ ಬೇರೆ ತಪ್ಪಲುಗಳನ್ನ ಕಟ್ ಮಾಡಿ ಹಾಕ್ತಿರ್ತಾರೆ. ಇಂತ ಸಂದರ್ಭದಲ್ಲಿ ಈಗ ನೋಡಿ ಕಷ್ಟಪಟ್ಟು ಗಿಡಗಳನ್ನ ರೈತರು ಬೆಳೆಸಿರ್ತಾರೆ ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬೆಳೆಸಿರ್ತಾರೆ, ಅವುಗಳನ್ನ ಯಾವ ರೀತಿ ತಾವು ಸಲಹೆಯನ್ನು ಕೊಡ್ತೀರಿ, ಒಬ್ಬ ಕುರಿ ಸಾಕಾಣಿಕೆ ತಜ್ಞರು ತಾವು ಏನು ಸಲಹೆ ಸೂಚನೆಗಳನ್ನು ಕೊಡ್ತೀರಿ ಇಂತ ಒಂದು ಸಂದರ್ಭದಲ್ಲಿ ಕುರಿ ಸಾಕಾಣಿಕೆದಾರ? ಇಲ್ಲ ಸರ್, ಏನಂತಂದ್ರೆ ಇವರು ಅವೈಜ್ಞಾನಿಕವಾಗಿ ಮರಗಳನ್ನ ಕಡಿತಾವ್ರೆ. ಏನಾಗುತ್ತೆ ಅಂತಂದ್ರೆ ಬೇರೆ ಬೇರೆ ಮರಗಳನ್ನ ಹತ್ತೋದೇನು ಅಂತ ಅನ್ನೋದಾಗ್ಲಿ, ಅಥವಾ ಸಿಕ್ಕದೆ ನಾನು ಕುರಿಗಳನ್ನ ಚೆನ್ನಾಗಿ ಮೇಯಿಸಿಕೊಂಡು ಹೋಗ್ಬೇಕು ಅನ್ನೋ ಒಂದು ಅಂಬಲದಲ್ಲಿ ಏನ್ ಮಾಡ್ತದ ಅಂದ್ರೆ ರೋಡ್ ಸೈಡ್ ಇರುವಂತ ಮರಗಳಾಗಿರ್ಬೋದು ಅಥವಾ ರೈತರು ಕೆಲವರು ಹೊಲದಲ್ಲಿ ಬೆಳೆಸಿರ್ತಾರೆ, ಆ ಮರಗಳನ್ನ ಎಸ್ಪೆಷಲಿ ಬೇವಿನ ಮರಗಳು ಇರ್ಬೋದು, ಆಲದ ಮರದಾಗಿರ್ಬೋದು, ಹುಣಸೆ ಮರಗಳು, ಮಾವಿನ ಮರಗಳು ಏನಂತಂದ್ರೆ ಅದೊಂದು ಪದ್ಧತಿ ಇದೆ ಸರ್. ಕಾಮನಾಗಿ ಒಳ್ಳೆ ಕುರಿಗಾರ ಇದ್ದಂತಂದ್ರೆ ಒಳ್ಳೆ ತಾನು ಅದರಲ್ಲಿ ಪಳಗಿದ್ದ ಅಂತಂದ್ರೆ ಗೊತ್ತಿರುತ್ತೆ, ಸಣ್ಣ ಸಣ್ಣ ಕೊಲೆಗಳನ್ನ ಕಡಿತಾ ಹೋಗ್ತಾರೆ, ಇದ್ದಂತ ಕೊಲೆಗಳನ್ನ ಕಟ್ ಮಾಡ್ಕೋತಾರೆ, ಕಟ್ ಮಾಡ್ತಾರೆ ಸರ್, ಕಟ್ ಮಾಡ್ತಾರೆ. ಆಮೇಲೆ ಮೇಲೆ ಹಚ್ಚಿದ್ರು ಸತ್ಯನು ದೊಡ್ಡ ದೊಡ್ಡ ಕೊಲೆಗಳನ್ನ ಪೂರ್ತಿ ಅವಕ್ಕೆ ಕಟ್ ಮಾಡಲ್ಲ ಸರ್, ಅಲ್ಲಿ ಸಣ್ಣ ಸಣ್ಣ ಕೊಲೆಗಳನ್ನ ಕಟ್ ಮಾಡ್ಕೊಂಡ್ಬಿಟ್ಟು ಅವು ಮರಗಳಿಗೆ ಸತ್ಯನು ಏನಾಗುತ್ತೆ ಸರ್, ಸಣ್ಣ ಸಣ್ಣ ಕೊಲೆಗಳನ್ನ ಕಟ್ ಮಾಡೋದ್ರಿಂದ ಏನಾಗುತ್ತೆ ನೆಕ್ಸ್ಟ್ ಅವು ಚಿಗುರಲಿಕ್ಕೆ ಅನುಕೂಲ ಆಗುತ್ತೆ, ಮರಗಳಿಗೆ ಅನುಕೂಲ ಆಗುತ್ತೆ ಸರ್, ಅನುಕೂಲ ಆಗುತ್ತೆ. ಆಮೇಲೆ ಇವ್ರಿಗೆ ಒಂದು ಐಡಿಯಾ ಇರ್ಬೇಕು ಸರ್, ಯಾವ ತಪ್ಪಲಗಳನ್ನ ನಮ್ಮ ಕುರಿಗಳು ಚೆನ್ನಾಗಿ ತಿಂತಾವೆ, ಅವನ್ನ ತಿನ್ಸಿದ್ರೆ ಒಳ್ಳೇದು. ಈಗ ಸುವಬುಲ್ ಇರುತ್ತೆ ಸರ್, ಸುವಬುಲ್ ಅಂತ ಒಂದು ಮರ ಇರುತ್ತೆ, ಅದನ್ನ ತಿನ್ನುತ್ತೆ ಇಲ್ಲಂತಲ್ಲ, ಜಾಸ್ತಿ ತಿನ್ಸಿದ್ರೆ ಏನಾಗುತ್ತೆ ಕುರಿಗಳು ಬೇದಿ ಆಗುತ್ತೆ, ಆಮೇಲೆ ಅದು ಅದರಲ್ಲಿ ಒಂದು ಕೆಮಿಕಲ್ ಕಂಟೆಂಟ್ ಇರುತ್ತೆ ಸರ್, ಅದು ಎಫೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಆದ್ರಿಂದ ಏನಂತಂದ್ರೆ ಇವ್ರೊಂದು ಅದ್ರ ಬಗ್ಗೆ ಒಂದ್ ನಾಲೆಜ್ ಇತ್ತು ಅಂತಂದ್ರೆ ಒಳ್ಳೇದು. ಅಂದ್ರೆ ಗಿಡಗಳನ್ನ ಇಡಿಯಾಗಿ ಕಡಲಾರ್ದೆ ಸಣ್ಣ ಸಣ್ಣ ಕೊಲೆಗಳನ್ನ ಸಣ್ಣ ಸಣ್ಣ ಬ್ರಾಂಚ್ ಗಳನ್ನ ಕಟ್ ಮಾಡ್ಕೊಂಡು ಮೇಯಿಸಿದ್ರೆ ಪರವಾಗಿಲ್ಲ, ಆದ್ರೆ ಇಡೀ ಗಿಡವನ್ನ ಕಟ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಕುರಿ ಸಾಕಾಣಿಕೆ. ಇದೊಂದು ಎಚ್ಚರಿಕೆಯನ್ನ ತಗೋಬೇಕು, ಇದೊಂದು ಕಾಳಜಿಯನ್ನು ವಹಿಸಬೇಕಾಗತ್ತೆ ಅವರು. ಹೌದೌದು ಸರ್, ಹೌದೌದು. ಇನ್ನ ಬೇಸಿಗೆಯಲ್ಲಿ ನೋಡ್ರಿ, ಈಗ ನೀವು ಮಳೆಗಾಲ ಪ್ರಾರಂಭವಾದಾಗ ಎಂಟ್ರೋಟಾಕ್ಸಿಮಿಯಾ ಅಂತಕ್ಕಂಥದ್ದು ಕುರಿಗಳಲ್ಲಿ ಹೊಟ್ಟೆ ಜಾಡಿಸೋದು ಕಾಯಿಲೆ ಜಾಸ್ತಿ ಬರುತ್ತೆ. ಹೌದು ಸರ್, ಹೌದು. ಅದೇ ರೀತಿ ಬೇಸಿಗೆಯಲ್ಲಿ ಸ್ಪೆಸಿಫಿಕ್ ಆಗಿ ಬೇಸಿಗೆಯಲ್ಲಿನೇ ಏನಾದ್ರೂ ಒಂದು ಆರೋಗ್ಯ ಸಂಬಂಧಪಟ್ಟಂತ ಕೆಲವೊಂದು ಏನಾದ್ರೂ ರೋಗ ಬರುತ್ತಾ ಕುರಿಗಳಿಗೆ ಏನಾದ್ರು ಹೇಳ್ಕೊಳ್ಳುವಂತದ್ದು ಬರುತ್ತೆ ಸರ್? ಕುರಿಗಳಲ್ಲಿ ಏನಾಗುತ್ತೆ ಅಂತಂದ್ರೆ ತುಂಬಾ ಲ್ಯಾಂಡ್ ಗ್ರೇಸಿಂಗ್ ಏನಿರುತ್ತಲ್ಲ ಸರ್, ತುಂಬಾ ಕ್ಲೋಸ್ ಟು ಲ್ಯಾಂಡ್, ಅಂದ್ರೆ ಪೂಜಿ ಮೂತಿಯನ್ನ ಭೂಮಿಯಲ್ಲಿ ಇಟ್ಟು ಮೇಯೋದ್ರಿಂದ ಏನಾಗುತ್ತೆ, ಈ ಕುರಿಗಳಲ್ಲಿ ಮುಖ್ಯವಾಗಿ ಏನಾಗುತ್ತೆ ಸರ್, ಎಸ್ಪೆಷಲಿ ಒಳೆ ಭಾಗದಲ್ಲಿ ಇರುವಂತಹ ಜನಗಳು ಅಥವಾ ಈ ಕೆರೆಗಳು ಎಲ್ಲ ಪೂರ್ತಿ ಬತ್ತಿ ಹೋಗಿರುತ್ತೆ. ಏನಾಗುತ್ತೆ ಸರ್, ಈ ಕುರಿಗಾರರಲ್ಲಿ ಒಂದು ನೆಗೆಟಿವ್ ಅಥವಾ ಒಂದು ತಪ್ಪು ಪದ್ಧತಿ ಏನಿದೆ ಅಂತಂದ್ರೆ, ಯಾವ್ದಾದ್ರು ರೋಗದಿಂದ ಬಂದಂತ ಕುರಿನ ಸತ್ತಂತ ಕುರಿನ ಏನ್ ಮಾಡ್ಬಿಡ್ತಾರೆ ಅಂದ್ರೆ ನೀರಿನ ಒಂದು ಆಕರಗಳಿಗೆ ಎಸೆಯುತ್ತಾರೆ. ಓಹೋ. ಆ ಕುರಿ ಏನಾಗುತ್ತೆ, ಅದು ಹರ್ಕೊಂಡು ಹೋಗಿರುತ್ತೆ, ಇಲ್ಲಾಂತಂದ್ರೆ ಅದೇ ನೀರಿನಲ್ಲೇ ಏನಾಗಿರುತ್ತೆ ಕೊಳತು ಅದೇನೆ ಇದಾಗಿರುತ್ತೆ ಸರ್. ಬಟ್ ಇಲ್ಲಿ ಒಂದು ರೋಗ ಇದೆ, ಆಂಥ್ರಾಕ್ಸ್ ಅಂತ ಅಂದ್ಬಿಟ್ಟು ನಮ್ಮಲ್ಲಿ ಇದೆ ಸರ್. ಅದು ಎಸ್ಪೆಷಲಿ ಏನಾಗಿದೆ ನಮ್ಮ ಸಿನ್ನೂರು ಭಾಗದಲ್ಲಿ, ಒಳ್ಳೆ ದಂಡೆ ಭಾಗಗಳಲ್ಲಿ, ಆಮೇಲೆ ಈ ದೇವದುರ್ಗದಲ್ಲಿ, ಆಮೇಲೆ ತುಂಬಾ ತಾಲೂಕುಗಳಲ್ಲಿ ಇದೆ ಸರ್. ಯಾಕಂದ್ರೆ ಕುರಿ ಪಾಪ್ಯುಲೇಷನ್ ಎಲ್ಲಿದೆ ಅಲ್ಲಿ ಎಲ್ಲಾ ಕಡೆನೂ ಈ ರೋಗ ಇದೆ. ಏನಾಗ್ತಾ ಇದೆ ಸರ್, ಅದು ಅದನ್ನ ಏನಂತೀವಿ ಕರಿತೀವಿ ನಾವು, ಆ ರೋಗ ಏನಿದೆಲ್ಲ ಕ್ಲಾಸ್ಟಿಡಿಯಂ ಅಂತ ಒಂದು ಬ್ಯಾಕ್ಟೀರಿಯಾದಿಂದ ಬರುತ್ತೆ ರೋಗ. ಅದು ಸ್ಪೋರ್ ಫಾರ್ಮಿಂಗ್ ಬ್ಯಾಕ್ಟೀರಿಯಾ ಸರ್. ಅದು ಏನಾಗತ್ತಂದ್ರೆ ತಾನು ಸತ್ರು ಸತ್ಯನು ತಾನು ಸ್ಪೋರ್ ಆಗಿ ಫಾರ್ಮೇಶನ್ ಆಗಿ ತುಂಬಾ ಎಂತ ಟೆಂಪರೇಚರ್ ಇದ್ರು ತಡ್ಕೊಳ್ಳೋ ಕೆಪಾಸಿಟಿ ಬಂದಿರುತ್ತೆ ಅದಕ್ಕೆ. ಅದೇನಿರುತ್ತೆ ಸರ್, ಈ ಧೂಳಲ್ಲಿ ಮಣ್ಣಲ್ಲಿ ಇರುತ್ತೆ, ಈ ಕುರಿ ಮೇಯ್ತಾ ಮೇಯ್ತಾ ಮೇಯ್ತಾ ಹೋಗ್ಬಿಟ್ಟು ಅದನ್ನು ಸತ್ಯನು ತನ್ನ ಮೇವಿನ ಜೊತೆಗೆ ಅದನ್ನು ತಿನ್ನುತ್ತೆ. ಅದು ಯಾವಾಗ ಬಾಡಿ ಒಳಗೆ ರೀಚ್ ಆಗುತ್ತಲ್ಲ, ತನ್ನ ಸ್ಪೋರ್ ಫಾರ್ಮೇಶನ್ ಫಾರ್ಮ್ ಅಲ್ಲಿ ಇದ್ದಂತ ಬ್ಯಾಕ್ಟೀರಿಯಾ ಏನಾಗುತ್ತೆ ಸರ್, ಆಕ್ಟಿವ್ ಫಾರ್ಮ್ ಬರುತ್ತೆ, ಬಂದ್ಬಿಟ್ಟು ರೋಗನ ಉಂಟು ಮಾಡುತ್ತೆ. ಈ ರೀತಿ ನಾವು ಈ ರೋಗದ ಬಗ್ಗೆ ಅಡ್ವಾನ್ಸ್ ಆಗಿ ವ್ಯಾಕ್ಸಿನ್ ಕೊಡಿಸೋದ್ರಿಂದ ಏನಾಗುತ್ತೆ ಸರ್, ಈ ರೋಗವನ್ನು ನಾವು ತಡೆಗಟ್ಟಬಹುದು. ಬೇಸಿಗೆಯಲ್ಲಿ ಈಗ ವ್ಯಾಕ್ಸಿನ್ ಅನ್ನ ಹಾಕಿಸ್ಬೋದಾ ಕುರಿ ಸಾಕಾಣಿಕೆದಾರರಿಗೆ ಏನಾದರೂ? ಹೌದು ಸರ್, ಹೌದು. ಅಂದ್ರೆ ಬೇಸಿಗೆನೇ ಎಸ್ಪೆಷಲಿ ಬೇಸಿಗೆ ಬರೋದಕ್ಕಿಂತ ಮುಂಚೆನೆ ವ್ಯಾಕ್ಸಿನ್ ಹಾಕ್ಸೋದು ಒಳ್ಳೇದು ಸರ್. ಯಾಕಂದ್ರೆ ವ್ಯಾಕ್ಸಿನ್ಸ್ ಯಾವ್ದೇ ವ್ಯಾಕ್ಸಿನ್ಸ್ ಕೆಲಸ ಮಾಡೋದಕ್ಕೆ ಮಿನಿಮಮ್ 21 ಡೇಸ್ ಬೇಕು ಸರ್. ನಾವು ನಾಳೆ ಹೋಗ್ತಾ ಇದೀನಿ ಅಂತ ಇವತ್ ವ್ಯಾಕ್ಸಿನ್ ಹಾಕ್ಸೋ ಪದ್ಧತಿ ತುಂಬಾ ಜನರಲ್ಲಿ ಇದೆ ನಮ್ಮಲ್ಲಿ. ಹೌದು. ಏನ್ ಮಾಡ್ತಾರೆ ಸರ್, ಗದ್ದೆಗೆ ಹೋಗ್ತಾ ಇರ್ತಾರೆ, ಅಲ್ಲಿ ಏನಾಗುತ್ತೆ ಅಂದ್ರೆ ಈ ಕಾಮನ್ ಆಗಿ ನೀವ್ ಆಗ್ಲೇ ಹೇಳ್ತಾ ಇದ್ರಿ ಎಂಡೋಟಾಕ್ಸಿಮಿಯಾ ಅಂತ ಒಂದು ರೋಗ ಬರುತ್ತೆ ಅಂತ. ಹೌದು. ಆ ರೋಗ ಹೆಂಗೆ ಅಂದ್ರೆ ಸರ್, ಅದು ತುಂಬಾ ಹೊಟ್ಟೆ ತುಂಬಾ ಮೇಯ್ತಂತೆ ಕಳಿ ಕುರಿ. ಒಂದು ಅದು ಒಂದು ಬ್ಯಾಕ್ಟೀರಿಯಾ ಏನಿಲ್ಲ ಸರ್, ಹೊಟ್ಟೆಲಿ ಇರುತ್ತೆ. ಏನಾಗುತ್ತೆ, ಯಾವಾಗ ಇದು ತುಂಬಾ ಹೊಟ್ಟೆ ತುಂಬಾ ಮೇಯ್ತು, ಅಲ್ಲಿ ಒಂದು ಗಾಳಿ ಇಲ್ಲದಿರೋ ಪರಿಸ್ಥಿತಿಯಲ್ಲಿ ಆಯ್ತು ಅಂತ ಕಳಿ ಸರ್ ಹೊಟ್ಟೆಲಿ, ಅವಾಗ ಏನ್ ಮಾಡುತ್ತೆ ಅಂದ್ರೆ ಆ ಬ್ಯಾಕ್ಟೀರಿಯಾ ಆ ಒಂದು ವಿಷವನ್ನ ಉತ್ಪತ್ತಿ ಮಾಡುತ್ತೆ. ನಮ್ಮಲ್ಲಿ ಕಾಮನ್ ಆಗಿ ಎಂಡೋಟಾಕ್ಸಿಮಿಯನ್ನ ಸಿಡಿ ಬೇನೆ ಅಂತ ಕರೀತಾರೆ ಸರ್. ಈ ಸಿಡಿ ಯಾವ ರೀತಿ ಒಂದೇ ಸಡನ್ ಆಗಿ ಸಿಡಿದ್ಬಿಟ್ಟು ಯಾವ ರೀತಿ ತನ್ನ ಇದಿರುತ್ತಲ್ಲ, ಆ ರೀತಿ ಕುರಿಗಳು ಸಡನ್ ಆಗಿ ಬಿದ್ದ್ಬಿಟ್ಟು ಒಂದೆರಡು ಸರಿ ಒದ್ದಾಡಿ ಸತ್ತು ಹೋಗ್ಬಿಡುತ್ತೆ. ಇದಕ್ಕೆ ಸಿಡಿ ಬೇನೆ ಅಂತ ಕರೀತಾರೆ. ಆದ್ರಿಂದ ಈ ಸಪೋಸ್ ನಾವು ಚೆನ್ನಾಗಿರೋ ಫ್ರೆಶ್ ಆಗಿರೋಂತದ್ದು ಮೇವಿದೆ, ಗದ್ದೆ ಬಿಡ್ತಾ ಇದೀವಿ, ಅಲ್ಲೆಲ್ಲ ನೆಲ್ಲು ಜಾಸ್ತಿ ಸಿಗ್ತಾ ಇದೆ, ಕೆಳ ಬಿದ್ದಿದ್ದು ಅಂತ ತಿಂತಾ ಇದೆ ಅಂತ ಪರಿಸ್ಥಿತಿ ಇತ್ತು ಅಂತಂದ್ರೆ, ಅಥವಾ ನಾವು ಮಳೆಗಾಲದಲ್ಲಿ ಜಾಸ್ತಿ ಹಸಿ ಮೇವನ್ನ ಕೊಡ್ತೀವಿ, ಕೊಟ್ಟಾಗ ಚೆನ್ನಾಗಿ ಮೇಯ್ತೋ ಹೊಟ್ಟೆ ತುಂಬಾ ಮೇಯ್ತೋ ಅನ್ನೋ ಪರಿಸ್ಥಿತಿ ಇತ್ತು ಅಂದ್ರೆ, ಅಡ್ವಾನ್ಸ್ ಆಗಿ ಒಂದ್ ತಿಂಗಳ ಮುಂಚೆನೆ ಎಂಟೋಟಾಕ್ಸಿಮ್ ವ್ಯಾಕ್ಸಿನ್ ಮಾಡಿಸ್ಕೋಬೇಕು ಸರ್. ಆಮೇಲೆ ಈ ಬೇಸಿಗೆ ಮುಗಿಯೋಕ್ಕಿಂತ ಮುಂಚೆನೆ ಸರ್, ಇವರು ಮೇಯಿಸಿದಾಗ ನಮ್ಮಲ್ಲಿ ಈಗ ಕುರಿಗಳಲ್ಲಿ ಏನಾಗ್ತಾ ಇದೆ, ಬ್ಲೂಟಂಗ್ ಅಂತ ಕರಿತೀವಿ, ನೀಲಿ ನಾಲಿಗೆ ರೋಗ ಅಂತ, ಅದು ತುಂಬಾ ಎಫೆಕ್ಟ್ ಆಗ್ತಾ ಇದೆ ಸರ್. ಆ ರೋಗ ಏನಿದೆಯಲ್ಲ, ಮಳೆಗಾಲ ಸ್ಟಾರ್ಟ್ ಆದಾಗ ಎಸ್ಪೆಷಲಿ ಈ ಮಸ್ಕಿಟೋಸ್ ಜಾಸ್ತಿ ಆಗತ್ತಲ್ಲ ಸರ್, ಅದರಿಂದ ಸ್ಪ್ರೆಡ್ ಆಗಂತ ರೋಗ ಅದು ನೀಲಿ ನಾಲಿಗೆ ರೋಗ. ಆ ರೋಗಕ್ಕೆ ಇವ್ರು ವ್ಯಾಕ್ಸಿನ್ ಹಾಕ್ಸ್ಕೊಳ್ಳ ಅವಶ್ಯಕತೆ ಇರುತ್ತೆ ಸರ್. ಆದ್ರಿಂದ ಬೇಸಿಗೆಯಲ್ಲಿ ನಾವು ಮೇಯ್ತಾ ಇರ್ಬೇಕಾದ್ರೆ ಈ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ವಿ ಅಂತಂದ್ರೆ ಒಳ್ಳೇದು. ಆಮೇಲೆ ಇನ್ನೊಂದು ಅತಿ ಮುಖ್ಯವಾಗಿ ಒಂದು ಸಲಹೆ ಏನಂತಂದ್ರೆ, ಕುರಿಗಾರ ಏನ್ ಮಾಡ್ತಾರೆ ಸರ್, ಒಂದು ಸರಿ ವ್ಯಾಕ್ಸಿನ್ ಮಾತ್ರ ಹಾಕ್ಸ್ಕೊಳ್ತಾರೆ. ಸಪೋಸ್ ಈ ಕುರಿಗೆ ನಾವು ಹಿಂದಿನ ವರ್ಷದಲ್ಲಿ ಹಾಕ್ಸಿದ್ವಿ ಅಂತಂದ್ರೆ ಅದಕ್ಕೆ ಒಂದು ಸರಿ ವ್ಯಾಕ್ಸಿನ್ ಓಕೆ ಸರ್. ಮರಿಗಳು ಏನಿರುತ್ತಲ್ಲ, ಈ ವರ್ಷ ಹುಟ್ಟಿದ್ದು 5-6 ತಿಂಗಳು ವಯಸ್ಸಿಗೆ ಬಂದಂತ ಮರಿಗಳು ಏನಿರುತ್ತಲ್ಲ, ಓಕೆ. ಮತ್ತೆ 21 ದಿವಸಗಳ ಅಂತರದಲ್ಲಿ ಮತ್ತೆ ಒಂದು ಬೂಸ್ಟರ್ ಡೋಸ್ ಹಾಕೋ ಅವಶ್ಯಕತೆ ಇರುತ್ತೆ. ಈ ಇದನ್ನ ಯಾಕೆ ಹೇಳ್ತಾ ಇದೀನಿ ಅಂತಂದ್ರೆ, ಈ ಮರಿಗಳು ಏನಿರ್ತಾವಲ್ಲ ಸರ್, 6-8 ತಿಂಗಳು ಅಥವಾ 9 ತಿಂಗಳು ಪ್ರಾಯಕ್ಕೆ ಬರ್ತಾವಲ್ಲ, ಆ ಮರಿಗಳು ತುಂಬಾ ಫಾಸ್ಟ್ ಆಗಿ ಓಡಾಡಿ ಮೇಯ್ತಾ ಇರುತ್ತೆ. ಅದಕ್ಕೆ ಮೇ ಅಂತ ಒಂದು ಇಷ್ಟ ಜಾಸ್ತಿ ಇರುತ್ತೆ. ಆಮೇಲೆ ತುಂಬಾ ಆಕ್ಟಿವ್ ಆಗಿರೋಂತ ವಯಸ್ಸು ಅದು, ಅವುಗಳಿಗೆ ಜಾಸ್ತಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇರುತ್ತೆ. ಹಂಗಾಗಿ ಅವುಗಳನ್ನ ಬೂಸ್ಟರ್ ಡೋಸ್ ಹಾಕ್ಸೋ ಅವಶ್ಯಕತೆ ಇರುತ್ತೆ. ಇವನ್ ಎಂಡೋಟಾಕ್ಸಿಮ್ ಆಗಿರ್ಬೋದು ಅಥವಾ ಬ್ಲೂಟಂಗ್ ಆಗಿರ್ಬೋದು, ಎನಿ ವ್ಯಾಕ್ಸಿನ್ ಸರ್, ಫಸ್ಟ್ ಟೈಮ್ ವ್ಯಾಕ್ಸಿನ್ ಮಾಡಿಸ್ತಾ ಇರ್ಬೇಕಾದ್ರೆ ಅವಕ್ಕೆ ಬೂಸ್ಟರ್ ಡೋಸ್ ಅವಶ್ಯಕತೆ ತುಂಬಾ ಇರುತ್ತೆ. ಅಂದ್ರೆ ಈಗ ಕುರಿಗಳಿಗೆ ಏನಾದರೂ ಜಂತುನಾಶಕ ಔಷಧಿಗಳನ್ನ ಬೇಸಿಗೆಯಲ್ಲಿ ವಿಶೇಷವಾಗಿ ಹಾಕ್ಬೇಕಾ? ಜಂತುನಾಶಕ ಆಗ್ಲೇ ಹೇಳ್ತಾ ಇದ್ನಲ್ಲ ಸರ್, ಕುರಿಗಳು ಏನಾಗುತ್ತೆ, ತುಂಬಾ ನೆಲಕತ್ರವಾಗಿ ಮೇಯ್ತಾ ಇರೋದ್ರಿಂದ ಏನಾಗುತ್ತೆ, ಮಣ್ಣು ಸದ್ಯ ತಿನ್ನುತ್ತೆ ಸರ್ ಅದು. ಹೌದೌದು. ತಿನ್ನೋದ್ರಿಂದ ಮಣ್ಣಲ್ಲಿ ಕಾಮನ್ ಆಗಿ ಜಂತು ಇದ್ದೇ ಇರುತ್ತೆ ಸರ್, ಜಂತಿನ ಮೊಟ್ಟೆಗಳು ಇದ್ದೇ ಇರುತ್ತೆ. ಅದು ಹೊಟ್ಟೆ ಸೇರಾದ್ಮೇಲೆ ಮೊಟ್ಟೆ ತಾನು ಇದಾಗ್ಬಿಟ್ಟು ಲಾರ್ವಾ ಸ್ಟೇಜ್ ಹೋಗ್ಬಿಟ್ಟು ತನ್ನ ಒಂದು ಪ್ರಭಾವವನ್ನ ಮೊಟ್ಟೆ ಒಳಗಡೆ ಬೀರುತ್ತೆ. ಆದ್ರಿಂದ ಕಾಮನ್ ಆಗಿ ಎಲ್ಲಾ ಕುರಿಗಾರರು ಏನ್ ಮಾಡ್ತಾರೆ, ಪಿರಿಯಾಡಿಕಲ್ ಆಗಿ ಒಂದೊಂದು ವ್ಯಾಕ್ಸಿನ್ ಹಾಕಂತ ಹೋಗ್ತಾರೆ ಸರ್, ಜಂತಿನ ಔಷಧನ ಹಾಕ್ತಾ ಇರ್ತಾರೆ. ಪರ್ಟಿಕ್ಯುಲರ್ಲಿ ಬೇಸಿಗೆಯಲ್ಲಿ ಏನಿದೆಯಲ್ಲ, ಈ ಫ್ಲೂಕ್ಸ್ ಇನ್ಫೆಸ್ಟೇಷನ್ ಜಾಸ್ತಿ ಇರುತ್ತೆ. ಫ್ಲೂಕ್ಸ್ ಅಂತಂದ್ರೆ ಈ ಒಂದು ರೋಗ ಹುಳುಗಳು, ಹೊಟ್ಟೆಯಲ್ಲಿ ಇರುವಂತ ಹುಳುಗಳು, ಆ ಒಂದು ಹುಳುಗಳು ಇನ್ಫೆಸ್ಟೇಷನ್ ಜಾಸ್ತಿ ಇರುತ್ತೆ, ಹೊಟ್ಟೆಯಲ್ಲಿ ಆಗ ಚಾನ್ಸಸ್ ಇರುತ್ತೆ. ಅದಕ್ಕೆ ಬೇಕಾಗಿದ್ದಂತ ಆಂಟಿ ಹೆಲ್ಮೆಟಿಕ್ ಮೆಡಿಸಿನ್ ಇರುತ್ತಲ್ಲ, ಅದನ್ನ ಕೂಡ ಅವಶ್ಯಕತೆ ತುಂಬಾ ಇರುತ್ತೆ ಸರ್. ಇನ್ನ ವಿಶೇಷವಾಗಿ ಬೇಸಿಗೆಯಲ್ಲಿ ಹೋಗ್ತಾ ಇರುವಾಗ ಕೆಲವೊಂದು ಕುರಿಗಳು ಇಳಿದು ಬಿಡ್ತವೆ. ಹೌದು ಸರ್, ಹೌದು. ಇಳಿದು ಬಿಟ್ಟಾಗ ಏನು ಭಯಂಕರ ಬಿಸಿಲಿರುತ್ತೆ ಅಲ್ಲಿ, ವಿಶೇಷವಾಗಿ ಮರಿಗಳಿಗೆ ಏನ್ ಕಾಳಜಿನ ತಗೋಬೇಕಿಂತ ಒಂದು ಸಂದರ್ಭದಲ್ಲಿ ಹಾಗೆ ಬಿಸಿಲಲ್ಲಿ ಎತ್ಕೊಂಡು ಹೋಗ್ತಿರ್ತಾರೆ, ಹೇಗೆ ಅಲ್ಲಿ ನಿರ್ವಹಣೆ ಮಾಡ್ಬೇಕಂತ ಹೇಳ್ತೀರಿ? ಇಲ್ಲ ಸರ್, ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಕುರಿಗಾರ ಕಾಮನ್ ಆಗಿ ಮರಿ ಇಳಿತು ಅಂತಂದ್ರೆ ಅದನ್ನ ಒಂದು ಬಟ್ಟೆಲಿ ಮುಚ್ಚಿಕೊಂಡು ತಮ್ಮ ಕಂಕಳಲ್ಲಿ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ ಸರ್. ಹೌದು. ಆದಷ್ಟು ಏನ್ ಮಾಡ್ಬೇಕು, ಈ ಮರಿಗಳನ್ನ ಏನ್ ಮಾಡ್ಬೇಕು, ಹುಟ್ಟಿದ ಮರಿ ಇರುತ್ತೆ, ಹುಟ್ಟಿದ ಸ್ವಲ್ಪ ಹೊತ್ತಿಗೆ ಮೈ ಆರಿದ್ಮೇಲೆ ಹಾಲು ಕುಡಿಸ್ಬೇಕು ಸರ್, ತಾಯಿ ಹಾಲು ಕುಡಿಸ್ಬೇಕು. ಸ್ವಲ್ಪ ಬಿಟ್ಟು ಬಿಟ್ಟು ಪದೇ ಪದೇ ಏನಾಗ್ತಿರುತ್ತೆ ಅಂತಂದ್ರೆ, ಅದಕ್ಕೂ ವಿಪರೀತ ಹೀಟ್ ಇರೋದ್ರಿಂದ ಪದೇ ಪದೇ ಹಾಲು ಕುಡಿಸ್ತಾ ಇರೋದು ಒಳ್ಳೆ ಸರ್. ಹೊಟ್ಟೆ ಮುಟ್ಟೋದಕ್ಕಿಂತ ಮುಂಚೆ ಏನಿದೆಯಲ್ಲ, ಎವ್ರಿ ಒನ್ ಅವರ್ ಒಂದ್ಸರಿ 2 hours ಒಂದ್ಸರಿ ಹಾಲು ಕುಡಿಸ್ತಾ ಇರಬೇಕು ಆದಷ್ಟು. ಮತ್ತು ತಾಯಿ ಮತ್ತೆ ಮರಿಯನ್ನ ಎರಡನ್ನು ನೆಳ್ಳಲ್ಲೇ ಇಟ್ಬಿಟ್ಟು ಮೇಯಿಸೋದು ಒಳ್ಳೇದು ಸರ್ ಆ ಟೈಮಲ್ಲಿ. ಇಲ್ಲಿ ಬೇಸಿಗೆಯಲ್ಲಿ ಏನಾದ್ರು ನೀರಿನ ಅನುಕೂಲತೆ ಇತ್ತಂದ್ರೆ, ಕುರಿಗಳಿಗೆ ಏನಾದ್ರೂ ಸ್ನಾನ ಮಾಡಿಸಬಹುದಾ, ಮೈ ತೊಳಿಬಹುದಾ, ಹೇಗೆ ತಾವು ಸಲಹೆ ಕೊಡ್ತೀರಿ? ತುಂಬಾ ಒಳ್ಳೆ ಪ್ರಶ್ನೆ ಇದು. ಯಾಕಂದ್ರೆ ಕುರಿಗಳಲ್ಲಿ ಏನಾಗಿರುತ್ತೆ, ತುಂಬಾ ಸರಿ ಏನಾಗಿರುತ್ತೆ ಸರ್, ಎಸ್ಪೆಷಲಿ ಇಲ್ಬೇಕಲ್ಲಿ ಮಲಗ್ತಾ ಇರ್ತತಿ, ಆಮೇಲೆ ಓಡಾಡ್ತಾ ಇರ್ಬೇಕಾದ್ರೆ ಉಂಬಳು ಗಂಟೆಗಳು ಅವು ಪಡೆದ್ಬಿಟ್ಟು ಕಸರೆಲ್ಲ ಸೇರ್ಕೊಂಡ್ಬಿಟ್ಟಿರುತ್ತೆ ಬಾಡಿಯಲ್ಲಿ, ಆ ಕೂದಲೆಲ್ಲ ಪೂರ್ತಿದಾಗಿರುತ್ತೆ. ಎಷ್ಟೋ ಸರಿ ನಾವು ಇಂಜೆಕ್ಷನ್ ಮಾಡಕ್ ಹೋಗಿರ್ತೀವಿ, ಆ ಮುಳುಗಳು ನಮ್ ಕೈಗೆ ಚುಚ್ಚಿಳುತ್ತೆ, ಅಷ್ಟೊಂದು ಜಾಸ್ತಿ ಇರುತ್ತೆ ಸರ್. ಅದ್ರಿಂದ ಕಾಮನ್ ಆಗಿ ಕುರಿಗಾರ ಏನ್ ಮಾಡ್ತಾರೆ, ವರ್ಷಕ್ಕೊಂದ್ಸರಿ ತೊಳಿತಾರೆ ಸರ್. ಹೌದೌದು. ಆದ್ರಿಂದ ಬೇಸಿಗೆ ಬರೋದಕ್ಕಿಂತ ಮುಂಚೆ ಒಂದ್ಸಲ ಚೆನ್ನಾಗಿ ತೊಳೆದ್ರು ಅಂತಂದ್ರೆ, ಎಸ್ಪೆಷಲಿ ನೀರಿರೋ ಟೈಮಲ್ಲೇ ಸರ್ ತೊಳೆದ್ರು ಅಂತಂದ್ರೆ ಏನಾಗುತ್ತೆ, ಅವ್ರಿಗೆ ಬೇಸಿಗೆಲ್ಲ ತುಂಬಾ ಗಾಳಿ ಆಡೋದಕ್ಕೆ, ಮೈಯಲ್ಲಿ ಗಾಳಿ ಆಡೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ. ಆಮೇಲೆ ಕ್ಲೀನ್ ಇದ್ದಷ್ಟು ಅವುಗಳ ಸತ ಚೆನ್ನಾಗಿ ಅನ್ಸುತ್ತೆ. ಹೇಗೆ ಕುರಿ ಸಾಕಾಣಿಕೆದಾರರು ಕುರಿಗಳನ್ನ ಗಮನಿಸಬೇಕಂತ ಹೇಳ್ತಾರೆ, ಪ್ರತಿನಿತ್ಯ ಹೇಗೆ ಗಮನಿಸಬೇಕು ಕುರಿ ಏನಾಗಿದೆ ಏನಿಲ್ಲ, ಏನ್ ಗಮನಿಸೋದ್ರಿಂದ ಅವು ಚೆನ್ನಾಗಿದಾವೆ ಅಂತ ಹೇಳಿ ತಿಳ್ಕೊಬಹುದು ಕುರಿಗಳನ್ನ? ಏನಿಲ್ಲ ಸರ್, ಕಾಮನ್ ಆಗಿ ಕುರಿಗಾರರಿಗೆ ಅಥವಾ ಕುರಿ ಬಗ್ಗೆ ಅದರಲ್ಲಿ ಒಡನಾಟ ಇರೋರಿಗೆ ಒಂದು ಐಡಿಯಾ ಇರುತ್ತೆ ಸರ್, ಈ ಕುರಿ ಚೆನ್ನಾಗಿದೆ, ಇದು ಲಕ್ಷಣವಾಗಿದೆ. ಕಾಮನ್ ಆಗಿ ಅವ್ರ ಏನ್ ಮಾಡ್ತಿರ್ತಾರೆ ಅಂತಂದ್ರೆ, ಕುರಿ ಸ್ವಲ್ಪ ಡಲ್ ಇತ್ತಂತಂದ್ರೆ ಕರಗಿದೆ, ಕರಗಾಗೈತೆ ಸರ್, ಕರಗಾಗೈತೆ, ನೀರ್ ಉಳಿದಿದೆ. ಆಮೇಲೆ ಏನಾಗ್ತಾರೆ ಸರ್, ಕುರಿಗಳಲ್ಲಿ ಬೇದಿ ಆಗ್ತಾ ಇರೋದು ಇರ್ಬೋದು, ಅಥವಾ ಬಾಯಿಂದ ಜೊಲ್ ಬೀಳ್ತಾ ಇರೋದು, ಅಥವಾ ಮೂಗಿಂದ ಸಿಂಬಳ ಬರ್ತಾ ಇರೋದು, ಈ ತರ ಲಕ್ಷಣಗಳು ಇರುತ್ತೆ. ಅದನ್ನ ಅಬ್ಸರ್ವ್ ಮಾಡ್ಬೇಕು ಅವರು. ಆಮೇಲೆ ಒಂದು ಅತಿಮೂಲ್ಯವಾದ ಒಂದು ಸಲಹೆ ಏನಂದ್ರೆ ಸರ್, ಇವರು ಕಾಮನ್ ಆಗಿ ಎಲ್ಲಾ ಕಡೆ ಥರ್ಮೋಮೀಟರ್ ಸಿಗುತ್ತೆ. ಕುರಿಗಾರ ಏನ್ ಮಾಡ್ಬಿಟ್ಟಿದಾರೆ ಅಂತಂದ್ರೆ, ಒಂದು ಎರಡ್ ಮೂರು ಮೆಡಿಸಿನ್ ಮಾಡ್ಕೊಂಡ್ಬಿಟ್ಟಾರೆ. ಏನಂದ್ರೆ ಒಂದು ಆಕ್ಸಿಡೇಟರ್ ಸೈಕ್ಲಿನ್ ಅಂತ, ಇನ್ನೊಂದು ಮೆಲಕ್ಸ್ ಕ್ಯಾಮ್ ಅಂತ, ಇನ್ನೊಂದು ಬೆಲಮೈಲ್ ಅಂತ. ಇವು ಮೂರು ಮೆಡಿಸಿನ್ ಅವ್ರ ಏನ್ ಮಾಡ್ಕೊಂಡ್ಬಿಟ್ಟಾರೆ ಅಂತಂದ್ರೆ, ಯಾವ್ದೇ ಕುರಿ ಹುಷಾರಿರ್ಲಿಲ್ಲ ಅಂತಂದ್ರೆ ಈ ಮೂರು ಇಂಜೆಕ್ಷನ್ ಮಾಡೋದು. ಎಷ್ಟೋ ಸರ ಏನಾಗುತ್ತೆ ಅಂದ್ರೆ ಸರ್, ಜ್ವರ ಇರ್ಲಿಲ್ಲ ಅಂದ್ರೆ ಈ ಆಂಟಿಬಯೋಟಿಕ್ ಕೊಟ್ವಿ ಅಂತ ಕಳಿ, ಅವಾಗ ಏನಾಗುತ್ತೆ ಅಂತಂದ್ರೆ ಅದು ಅಡ್ಡ ಪರಿಣಾಮಗಳು ಬೀಳುತ್ತೆ, ಚೆನ್ನಾಗಿ ಸ್ವಲ್ಪ ಮೇಯ ಅಂತ ಕುರಿ ಸತ್ತೆ ಮೆಪ್ಪು ಕಂಪ್ಲೀಟ್ ಆಗಿ ಮೇಯದಲ್ಲಿ ನಿಲ್ಲಿಸ್ಬಿಡುತ್ತೆ. ಆದ್ರಿಂದ ಒಂದ್ ಥರ್ಮೋಮೀಟರ್ ಇಟ್ಕೊಂಡ್ರೆ ಸಾಕು ಸರ್, ಇವಾಗ ಎಲ್ಲಾ ಕುರಿಗಾರಿಗೂ ಸಹಿತ ನಂಬರ್ಗಳಂತೂ ಕೌಂಟ್ ಮಾಡಕ್ ಬರುತ್ತೆ. ಕುರಿಗಳಲ್ಲಿ 103.5 ಮೇಲೆ ಇತ್ತು ಅಂತಂದ್ರೆ, ಟೆಂಪರೇಚರ್ ಇತ್ತು ಅಂತಂದ್ರೆ ಜ್ವರ ಇದೆ ಅಂತ ಅರ್ಥ ಸರ್. ಅವ್ರಿಗೆ ಗೊತ್ತಾಗುತ್ತೆ ಜ್ವರ ಇದ್ರೆ ಯಾವ ಮೆಡಿಸಿನ್ ಕೊಡ್ಬೇಕು ಅಂತ ಹೇಳಿದ್ರೆ, ಆದ್ರಿಂದ ಜ್ವರ ಜಾಸ್ತಿ ಇದ್ರೆ ಈ ಮೆಡಿಸಿನ್ ಕೊಡ್ಬೇಕು, ಜ್ವರ ಇರ್ಲಿಲ್ಲ ಅಂದ್ರೆ ಈ ಮೆಡಿಸಿನ್ ಕೊಡ್ಬೇಕು. ಅಥವಾ ಟಾನಿಕ್ಗಳು ಇದ್ವು ಅಂತಂದ್ರೆ, ಜ್ವರ ಇತ್ತಂದ್ರೆ ಈ ಟಾನಿಕ್ ಕೊಡ್ಬೇಕು, ಜ್ವರ ಇಲ್ಲಾಂದ್ರೆ ಈ ಟಾನಿಕ್ ಕೊಡೋಂಗ ಆತಂತಂದ್ರೆ ತುಂಬಾ ಹೆಲ್ಪ್ ಆಗುತ್ತೆ ಸರ್ ಅವ್ರಿಗೆ. ಇಲ್ಲಾಂದ್ರೆ ಏನಾಗುತ್ತೆ, ಅನ್ನಸರಿ ಮೆಡಿಸಿನ್ ಗಳನ್ನ ಕೊಟ್ಬಿಟ್ಟು ಈ ಒಂದು ಜೀರ್ಣಕ್ರಿಯೆ ಏನಿದೆಯಲ್ಲ ಸರ್, ಎಸ್ಪೆಷಲಿ ಮೆಲುಕು ಹಾಕೋ ಪ್ರಾಣಿಗಳಲ್ಲಿ ಜೀರ್ಣಕ್ರಿಯೆ ತುಂಬಾ ಸಂಕೀರ್ಣ, ಅದು ಒಳಗಡೆ ಏನಾಗುತ್ತೆ ಈ ಹಾರ್ಡ್ ಹುಲ್ಲಿಂದು ಆಗಿರ್ಬೋದು ಅಥವಾ ಯಾವ್ದೇ ತಿನ್ನಂತ ಪದಾರ್ಥದ ಸೆಲ್ಲೋಸ್ ಅಥವಾ ಏನಿದೆಯಲ್ಲ ಅದು ಡೈಜೆಸ್ಟ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಸೂಕ್ಷ್ಮ ಜೀವಿಗಳು ಹೊಟ್ಟೆಯಲ್ಲಿ ಇರುತ್ತೆ ಸರ್. ಇವರು ಆಂಟಿಬಯೋಟಿಕ್ಸ್ ಹೆಂಗ್ ಬೇಕಂಗ್ ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ಇದರ ಅಡ್ಡ ಪರಿಣಾಮಗಳು ಆ ಜೀವಿಗಳ ಮೇಲೆ ಬೀಳುತ್ತೆ, ಹಿಂಗಾಗಿ ಡೈಜೆಷನ್ ಕೆಪಾಸಿಟಿ ಕಡಿಮೆ ಆಗುತ್ತೆ, ಅದರಿಂದ ತುಂಬಾ ಕುರಿಗಳು ಡೆತ್ ಆಗ್ತಾ ಇರುತ್ತೆ. ಅದನ್ನ ಅವಾಯ್ಡ್ ಮಾಡಬಹುದು ಸರ್. ಇನ್ನು ಮತ್ತೊಂದು ವಿಚಾರ, ಈಗ ಬೇಸಿಗೆಯಲ್ಲಿ ವಿಶೇಷವಾಗಿ ಏಪ್ರಿಲ್ ಮೇ ತಿಂಗಳಲ್ಲಿ ಅಕಾಲಿಕ ಮಳೆಗಳು ಸಿಡ್ಲು ಎಲ್ಲಾ ಮಿಂಚು ಭಯಂಕರವಾಗಿರ್ತವೆ. ಪ್ರತಿ ವರ್ಷ ನಾವು ಕೇಳ್ತಿರ್ತೇವೆ ಅಷ್ಟು ಕುರಿಗಳು ಸತ್ತು ಸಿಡ್ಲು ಬಡದು ಅಲ್ಲೇ ಕುರಿಗಳು ಹೋದು ಅಂತಕ್ಕಂಥದ್ದು, ಇರೆಲ್ಲ ಹೋಗಿ ಗಿಡಗಳ ಕೆಳಗೆ ತೆರೆದಿರ್ತಾರೆ. ಇಂಥಲ್ಲಿ ಈ ಒಂದು ಹಂಗಾಮ್ನಲ್ಲಿ ಏನು ವಿಶೇಷವಾಗಿ ಸಿಡ್ಲಿಂದ ರಕ್ಷಣೆಯನ್ನು ತಗೋಬೇಕು ಕುರಿ ಸಾಕಾಣಿಕೆದಾರರು? ಇದ್ರ ಬಗ್ಗೆ ಕುರಿಗಾರ ಏನಿದಾರಲ್ಲ ಸರ್, ಅವರು ಇದ್ರ ಬಗ್ಗೆ ಅರ್ಥ ಇಸ್ಕೋಬೇಕಾಗಿದೆ. ಏನಂದ್ರೆ ಸಿಡಿಲು ಕಾಮನ್ ಆಗಿ ಏನಾಗುತ್ತೆ ಅಂತಂದ್ರೆ, ಯಾವ್ದು ಎತ್ತರದಲ್ಲಿ ಮರ ಇರುತ್ತೆ ಅಥವಾ ಪ್ರದೇಶ ಇರುತ್ತೆ ಆ ಪ್ರದೇಶಕ್ಕೆ ಬೀಳುತ್ತೆ ಸರ್. ಆದ್ರಿಂದ ಯಾವಾಗ ಇದು ಮಳೆ ಸ್ಟಾರ್ಟ್ ಆಗುತ್ತೆ ಅಥವಾ ಒಂದೇ ಸರಿ ಸಾಲ್ ಸಡನ್ ಆಗಂತೂ ಮಳೆ ಬರಲ್ಲ ಸರ್, ಬರೋದಕ್ಕೆ ಮುಂಚೆ ಮಾಡಾಗುತ್ತೆ, ಮಿಂಚುಗಳು ಬರುತ್ತೆ, ಇದೆಲ್ಲ ಇರುತ್ತೆ. ಅವ್ರು ಸಡನ್ ಆಗಿ ಏನ್ ಮಾಡ್ಬೇಕು, ಆದಷ್ಟು ಎಷ್ಟು ಸಾಧ್ಯ ಅಷ್ಟು ತೆಗ್ ಪ್ರದೇಶದಲ್ಲಿ ಕುರಿಗಳನ್ನ ಹೊಡ್ಕೊಂಡು ಹೋಗ್ಬೇಕು. ಅವರು ಮಳೆ ತೊಯ್ದ್ರೆ ತಿಂತಿಲ್ಲ ಸರ್ ಯಾವ್ದೇ ಕಾರಣಕ್ಕೂ, ಮಳೆಯಲ್ಲಿ ಯಾವ್ದೇ ಗಿಡದ ಕೆಳಗಡೆ ನಿಲ್ಲಬಾರದು, ಗಿಡದ ಕೆಳಗಡೆ ಎತ್ತರ ಪ್ರದೇಶದಲ್ಲಿ ನಿಲ್ಲಕ್ಕೋಗ್ಬಾರ್ದು ಸರ್, ನಿಲ್ಲಕ್ಕೋಗ್ಬಾರ್ದು. ಆಮೇಲೆ ಇನ್ನೂ ಸಿಡಿಲು ಬಡಿತಾ ಇದೆ ಅಂತ ಕೇಳ್ರಿ, ಕುರಿಗಾರ ಯಾವ್ದೇ ಕಾರಣಕ್ಕೂ ಕುರಿ ಮಧ್ಯೆ ನೆಟ್ಟ ನಿಲ್ಬಾರ್ದು ಸರ್, ಇವನು ಕುರಿ ಮಧ್ಯದಲ್ಲಿ ಇವ್ರು ನಿಲ್ಬಾರ್ದು, ಇವ್ರು ನಿಲ್ಬಾರ್ದು. ಫಸ್ಟ್ ಇವ್ರಿಗೆ ಬಡಿಯುತ್ತೆ ಸರ್ ಕುರಿ, ಕುರಿಕಾಯಿ ಅವನಿಗೆ ಸಿಡಿಲು ಬಡಿಯುತ್ತೆ. ತುಂಬಾ ಪೂರ್ತಿ ಬಯಲು ಪ್ರದೇಶ ಇದೆ, ಅಲ್ಲಿ ಯಾರು ಇಲ್ಲ, ಸುತ್ತಮುತ್ತಲು ಈ ತೊಗೋತ ಇದಾನೆ ಅಥವಾ ಇವ್ರು ಕುರಿಗಾರ ಅಷ್ಟೇ ಇದಾರ, ಕುರಿಗದ್ದಿ ತೊಗೋತ ಇದ್ದಾನೆ, ಈತ ಎತ್ತ ಪ್ರದೇಶ ಆಗ್ಬಿಡ್ತಾನೆ. ಆಗ್ಬಿಟ್ಟು ಎಷ್ಟೋ ಸರಿ ಏನಾಗುತ್ತೆ ಸರ್, ಹೋಗ್ತಾರ ಕುರಿಗಾರರಿಗೆ ಕುರಿ ಇದು ಸಿಡಿಲು ಬಡದ್ಬಿಟ್ಟು ಸತ್ತಂತ ಉದಾಹರಣೆಗಳು ಇದೆ. ಆದ್ರಿಂದ ಕುರಿಗಳನ್ನ ನಿಲ್ಸ್ಬೇಕು, ನಿಲ್ಸ್ಬಿಟ್ಟು ಕುರಿ ಜೊತೆ ತಾನು ಕುತ್ಕೊಂಡ್ಬಿಟ್ರೆ ಬಹಳ ಒಳ್ಳೇದು ಸರ್. ಈ ತರ ಮಾಡೋದ್ರಿಂದ ಏನಾಗುತ್ತೆ, ಸಿಡಿಲಿಂದ ಇವ್ರು ಪಾರಾಗ್ಬಹುದು. ಇನ್ನ ಏನಾದ್ರೂ ಸಾಕಷ್ಟು ಹಾನಿ ಆಗ್ತಿರ್ತವೆ, ಕುರಿಗಳು ಸಾಯ್ತಿರ್ತಾವೆ ಪ್ರತಿ ವರ್ಷ, ರೋಡ್ ಆಕ್ಸಿಡೆಂಟ್ ಆಗ್ತಾವೆ, ಸಿಡಿಲು ಬಡ ಸಾಯ್ತಿರ್ತಾವೆ, ಇಲ್ಲಿ ಏನಾದ್ರೂ ಕುರಿಗಳಿಗೆ ವಿಮೆ ಮಾಡಿಸಬಹುದು ಆ ಕುರಿ ಸಾಕಾಣಿಕೆದಾರರಿಗೆ? ಮಾಡಿಸೋದ ಒಂದು ಅವಶ್ಯಕತೆ ಇದೆ. ಏನಾಗ್ತದೆ ಸರ್, ನಮ್ಮಲ್ಲಿ ಇಲಾಖೆಯಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಕೆಲವೊಂದು ಸ್ಕೀಮ್ ಬಂದಿರುತ್ತೆ. ಆ ಸ್ಕೀಮ್ ಅಲ್ಲಿ ಏನಿದೆಯಲ್ಲ, ನಾವು ವಿಮೆ ಮಾಡಿಸಿ ಕೊಡ್ತಾ ಇದೀವಿ. ಆ ಸ್ಕೀಮ್ ಇರ್ಲಿಲ್ಲ ಅಂತಂದ್ರೆ ವಿಮಾ ಕಂಪನಿಗಳನ್ನ ಅಪ್ರೋಚ್ ಆಗ್ಬಿಟ್ಟು ವಿಮೆ ಮಾಡಿಸಬಹುದಾಗಿದೆ ಸರ್. ಮಾಡಿಸ್ಬೋದು. ಇವಾಗ ಏನಾಗ್ತಾ ಇದೆ, ತುಂಬಾ ಜನ ವಿಮಾ ಕಂಪನಿಗಳು ಏನ್ ಮಾಡ್ತಾ ಇದಾರೆ, ಲೋನ್ ಮೂಲಕ ಬಂದಿರುವ ಲೋನ್ ತಗೊಂಡಂತ ವ್ಯಕ್ತಿಗಳಿಗೆ ಮಾತ್ರ ವಿಮೆ ಮಾಡಿಸ್ತಾರೆ, ಇಲ್ಲ ಸಾಮಾನ್ಯ ಒಂದು ಇನ್ಸೂರೆನ್ಸ್ ಮಾಡಿಸಕ್ ಹೋದ್ರೆ ಅವ್ರು ಮಾಡೋದಿಲ್ಲ. ಈ ತರ ಇದೆ. ಆದಷ್ಟು ನಮ್ಮ ಇಲಾಖೆಯಲ್ಲಿ ಏನು ಒಂದು ಸ್ಕೀಮ್ ಬರುತ್ತಲ್ಲ ಸರ್, ಅದ್ರಲ್ಲಿ ವಿಮೆ ಮಾಡಿಸೋದು ಒಳ್ಳೇದು. ಆಮೇಲೆ ಇದಲ್ಲದೆ ಏನಾಗಿದೆ, ಇಲಾಖೆಯಲ್ಲಿ ಒಂದು ಯೋಜನೆ ಇದೆ ಸರ್, ಕುರಿ ಸತ್ರೆ ಅದೊಂದು ಸಹಾಯಧನ ಇದೆ ಸರ್ ನಮ್ಮಲ್ಲಿ, ಆ ಒಂದು ಹೆಲ್ಪ್ ತಗೋಬಹುದು. ಆದ್ರಿಂದ ನಾನು ಕುರಿಗಾರಲ್ಲಿ ಒಂದು ಸಲಹೆ ಏನಂತಂದ್ರೆ, ಆದಷ್ಟು ಕುರಿಗಳನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಅವುಗಳ ಆರೋಗ್ಯ ಬಗ್ಗೆ ಲಕ್ಷ್ಯ ಇರ್ಲಿ ಸರ್. ಪ್ರಾಬ್ಲಮ್ ಮಾಡ್ಕೊಂಡು ನಾವು ಒದಾಡೋದಕ್ಕಿಂತ, ಗವರ್ಮೆಂಟ್ ಸಹಾಯಧನ ಕೇಳೋದಕ್ಕಿಂತ ಮುಂಚೆ ನಾವು ಚೆನ್ನಾಗಿ ಅವನ್ನ ನೋಡ್ಕೊಂಡ್ವಿ ಅಂತಂದ್ರೆ ಅದರಿಂದ ನಮ್ಗೆ ಇನ್ಕಮ್ ಸಿಗುತ್ತೆ. ಆದ್ರಿಂದ ಏನು ಎಷ್ಟು ಸಾಧ್ಯ ಅಷ್ಟು ನಾವು ಒಳ್ಳೆ ಸಂರಕ್ಷಣೆ ಮಾಡಿಕೊಂಡು ಚೆನ್ನಾಗಿ ಸಾಕಾಣಿಕೆ ಮಾಡಿದ್ವಿ ಅಂತಂದ್ರೆ ಅವರು ಒಂದು ಆರ್ಥಿಕವಾಗಿ ಸಬಲರಾಗ್ತಾರೆ ಅಂತ ಈ ಮೂಲಕ ಹೇಳಕ್ ಇಷ್ಟಪಡ್ತೀನಿ. ಒಳ್ಳೇದು ಡಾಕ್ಟರ್ ಶಶಿಧರ್ ಸೊಪ್ಪಿಮಠ ಅವರು, ಇದುವರೆಗೆ ಬೇಸಿಗೆಯಲ್ಲಿ ಕುರಿಗಳ ಕಾಳಜಿ ಅಂತಕ್ಕಂತ ವಿಚಾರವಾಗಿ ಕೆಲವೊಂದಿಷ್ಟು ವಿಷಯವನ್ನ ನಮ್ಮ ಕೇಳುಗರೊಂದಿಗೆ ಮತ್ತು ಕುರಿ ಸಾಕಾಣಿಕೆದಾರರೊಂದಿಗೆ ಹಂಚಿಕೊಳ್ಳೋದಕ್ಕೆ ಎಲ್ಲ ಕೇಳುವ ಪರವಾಗಿ ತಮಗೆ ಧನ್ಯವಾದ, ನಮಸ್ಕಾರ. ತಮಗೂ ಧನ್ಯವಾದಗಳು ಸರ್, ಧನ್ಯವಾದ. ಇದುವರೆಗೆ ಬೇಸಿಗೆಯಲ್ಲಿ ಕುರಿಗಳ ಕಾಳಜಿ ಕುರಿತು ಪ್ರಾಣಿ ತಜ್ಞರಾದ ಡಾಕ್ಟರ್ ಶಶಿಧರ್ ಸೊಪ್ಪಿಮಠ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ವಿಜಿ ಬಾವಲತ್ತಿ, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ. संकट के समय प्रधानमंत्री फसल बीमा योजना किसानों के लिए वरदान है. अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ರೈತ ಬಾಂಧವರೇ, ಈಗ ಕೇಳಿ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ವಿಭಾಗ ಬೆಂಗಳೂರು ಇವರ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳಲ್ಲಿ ಯಾವುದೇ ಮಳೆ ಆಗುವ ಸಾಧ್ಯತೆ ಇಲ್ಲ. ಗರಿಷ್ಠ ಉಷ್ಣಾಂಶ 33-32 ಡಿಗ್ರಿ ಸೆಲ್ಸಿಯಸ್ ಮತ್ತು ಕನಿಷ್ಠ ಉಷ್ಣಾಂಶ 17-18 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 52-54% ಮತ್ತು ಕನಿಷ್ಠ ಆರ್ದ್ರತೆ 14-18% ಇರುವ ಸಾಧ್ಯತೆ ಇದ್ದು, ಗಾಳಿಯ ವೇಗ ಸರಾಸರಿ 4-6 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು ಹೇಳೋದಾದರೆ, ಮಣ್ಣಿನ ತೇವಾಂಶವನ್ನು ಕಾಪಾಡಲು ಗಿಡದ ಬುಡದ ಸುತ್ತಲೂ ಒಣಗಿದ ಕಸ ಕಡ್ಡಿಗಳನ್ನು ಹೊದಿಕೆ ಮಾಡಬಹುದು. ರೈತರಿಗೆ ತಿಳಿಪಡಿಸುವುದೇನೆಂದರೆ, ನೀರಾವರಿ ಸೌಲಭ್ಯವಿದ್ದರೆ ಕಡಲೆ ಅಥವಾ ಜೋಳ ರಾಶಿಯಾದ ನಂತರ ಕಲ್ಲಂಗಡಿ ಬೆಳೆಯುವುದರಿಂದ ಉತ್ತಮ ಆದಾಯ ಪಡ್ಕೋಬಹುದು. ಬೆಳೆಗಳಲ್ಲಿ ತೇವಾಂಶದ ಕೊರತೆ ಕಂಡುಬಂದಲ್ಲಿ ನೀರಾವರಿ ಸೌಲಭ್ಯವಿದ್ದರೆ ಹಗುರವಾಗಿ ನೀರನ್ನು ಹಾಸಬೇಕು. ಇನ್ನು ಈಗಾಗಲೇ ಕಟಾವು ಮಾಡಿದ ಬಿತ್ತನೆ ಬೀಜಗಳನ್ನು ಸರಿಯಾಗಿ ಒಣಗಿಸಬೇಕು. ಅಂದರೆ ಏಕದಳ ಧಾನ್ಯಗಳ ತೇವಾಂಶ 11-12%, ದ್ವಿದಳ ಧಾನ್ಯಗಳ ತೇವಾಂಶ 9%, ಎಣ್ಣೆಕಾಳುಗಳು 8% ಹಾಗೂ ತರಕಾರಿ ಬೀಜಗಳು 5-6% ಇರಬೇಕು. ಇದರಿಂದ ಬೀಜಗಳು ಹೆಚ್ಚು ದಿನ ಕೆಡದಂತೆ ಸಂರಕ್ಷಣೆ ಮಾಡಬಹುದು. ಜೊತೆಗೆ ಉಗ್ರಾಣದ ಕೀಟಬಾಧೆಯನ್ನು ಕಡಿಮೆ ಮಾಡಬಹುದು. ಇನ್ನು ಕಲ್ಲಂಗಡಿ ಬೆಳೆಯುವಂತಹ ರೈತ ಬಾಂಧವರು ಗಮನಿಸಬೇಕು. ಕಲ್ಲಂಗಡಿ ಅಥವಾ ಕರುಬೂಜ ಬೆಳೆಯಲ್ಲಿ ಬರುವ ಹಣ್ಣು ನೊಣದ ಬಾಧೆಯನ್ನು ತಡೆಯಲು ಹೆಕ್ಟರ್ಗೆ 15 ಮೋಹಕ ಬಲೆಗಳನ್ನು ಅಳವಡಿಸಬೇಕು. ಹಿಂಗಾರಿ ಜೋಳ ಮುಂಚಿತವಾಗಿ ಬಿತ್ತಿದ್ದು ಕಟಾವಿನ ಹಂತದಲ್ಲಿದ್ದು, ಹವಾಮಾನ ಮುನ್ಸೂಚನೆ ಅನುಗುಣವಾಗಿ ಆದ್ಯತೆಯ ಮೇರೆಗೆ ಕಟಾವು ಮಾಡಬೇಕು. ಮುಂಚಿತವಾಗಿ ಬಿತ್ತಿದ ಕಡಲೆ ಬೆಳೆಯೂ ಕಟಾವಿಗೆ ಬಂದದ್ದು, ತಾಪಮಾನ ಅಧಿಕವಾಗುತ್ತಿರುವಂತಹ ಹಿನ್ನೆಲೆಯಲ್ಲಿ ಕಾಯಿ ಉದುರುವುದನ್ನು ತಡೆಯಲು ಬೆಳಗಿನ ಸಮಯದಲ್ಲಿ ಕಟಾವು ಮಾಡಿ. ಇನ್ನು ಭತ್ತ ನಾಟಿ ಮಾಡಿದ 3-6 ವಾರಗಳ ನಂತರ ಮತ್ತು ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ರೈತ ಬಾಂಧವರು ಮೇಲುಗೊಬ್ಬರವಾಗಿ ಕೊಡಬೇಕು. ಹತ್ತಿ ಕಟಾವಾದ ನಂತರ ಮುಖ್ಯವಾಗಿ ಹತ್ತಿ ಕಡ್ಡಿಗಳನ್ನು ಸುಡದೆ ಕಾಂಪೌಂಡ್ ತಯಾರಿಸಲು ಉಪಯೋಗಿಸಬೇಕು ಅಥವಾ ಟ್ರ್ಯಾಕ್ಟರ್ ಚಾಲಿತ ರೋಟಾವೇಟರ್ ಸಹಾಯದಿಂದ ಮಣ್ಣಿನಲ್ಲಿ ಬೆರೆಸಬೇಕು. ಇದರಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಇನ್ನು ತೊಗರಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ತೊಗರಿ ಬೀಜವನ್ನು ಒಣಗಿಸಿದ ಮೇಲೆ ಹೊಂಗೆ ಅಥವಾ ಔಡಲ ಪ್ರತಿ ಗ್ರಾಂ ಕೆಜಿ ಬೀಜಕ್ಕೆ ಎಣ್ಣೆಯಿಂದ ಬೀಜೋಪಚಾರವನ್ನು ಮಾಡಿದ ನಂತರ ಉಗ್ರಾಣದಲ್ಲಿ ಸಂಗ್ರಹಿಸಿಡುವುದರಿಂದ ಮುಂದೆ ಧಾನ್ಯಗಳಿಗೆ ಬರುವಂತಹ ಬುರಿಬುರಿ ಕೀಟದ ಬಾಧೆಯನ್ನು ತಡೆಗಟ್ಟಬೇಕು. ಟೊಮ್ಯಾಟೊ ಬೆಳೆಯಲ್ಲಿ ಕಾಯಿ ಕೊರಕದ ಬಾಧೆ ಕಂಡು ಬಂದಲ್ಲಿ 1 ಗ್ರಾಂ ಥಯೋಡಿ ಕಾರ್ಬ್ 75 WP ಅಥವಾ ಇಮಾಮೆಕ್ಯೂನ್ ಬೆಂಜೇಟ್ 5 SG ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಬದನೆಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟಿಗಾಗಿ 0.2 ಗ್ರಾಂ ಇಮಾಮೆಕ್ಯೂನ್ ಬೆಂಜೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸ್ಯಾಡ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನೆಂಟ್ನಲ್ಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಈಗಾಗಲೇ ಮಾವು ಹೂ ಬಿಡುವ ಹಂತದಲ್ಲಿರುವಾಗ ಮ್ಯಾಂಗೋ ಸ್ಪೆಷಲ್ 5 ಗ್ರಾಂ ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಗಿಡಕ್ಕೆ ಸಿಂಪಡಿಸುವುದರಿಂದ ಮಾವಿನಲ್ಲಿ ಇಳುವರಿ ಹೆಚ್ಚಿಸುವುದಲ್ಲದೆ ಉತ್ತಮ ಗುಣಮಟ್ಟದ ಹಣ್ಣುಗಳನ್ನು ಪಡ್ಕೋಬಹುದು. ಮೆಣಸಿನಕಾಯಿಯನ್ನು ಬೆಳೆದಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮೆಣಸಿನಕಾಯಿ ಬೆಳೆಯು ಬಹುತೇಕ ಕಟಾವಿನ ಹಂತದಲ್ಲಿರುವುದರಿಂದ ಪ್ರಸ್ತುತ ಮಳೆಯ ಅವಕಾಶ ಕಡಿಮೆ ಇರುವುದರಿಂದ ಆದಷ್ಟು ಬೇಗನೆ ಕಟಾವು ಮಾಡಿ ಬಿಸಿಲಿನಲ್ಲಿ ಒಣಗಿಸಿ. ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರು ಮೂರು ತಿಂಗಳಿಗೊಮ್ಮೆ ಬೇರೆ ಬೇರೆ ಜಂತುನಾಶಕ ಔಷಧಿಗಳನ್ನು ಕೊಡಿಸುವುದರಿಂದ ಅವುಗಳ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಇನ್ನು ಜಾನುವಾರು ಸಾಕಾಣಿಕೆದಾರರು ನುಗ್ಗೆಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ, ಜೊತೆಗೆ ಹಾಲಿನ ಗುಣಮಟ್ಟ ಸುಧಾರಿಸ್ತದೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರೇ ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಬಹುದು. ನಮಸ್ಕಾರ. ಇದುವರೆಗೆ ಹವಾಮಾನ ವರದಿ ಹಾಗೂ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ರೈತ ಬಾಂಧವರೇ, ಈಗ ಕೇಳಿ, ರಾಯಚೂರು, ಮಾನ್ವಿ, ಸಿಂಧನೂರು ಹಾಗೂ ಲಿಂಗಸ್ಕೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರ, ಉತ್ಪನ್ನಗಳು, ಪ್ರಭೇದಗಳು, ಕನಿಷ್ಠ ಮತ್ತು ಗರಿಷ್ಠ ದರ. ಮೊದಲಿಗೆ ರಾಯಚೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಕಡಲೆಕಾಳು ಜವಾರಿ ಸ್ಥಳೀಯ 4,652 ರೂಪಾಯಿಯಿಂದ 5,409 ರೂಪಾಯಿ. ಹತ್ತಿ ಹೈಬ್ರಿಡ್ 44, 6,300 ರೂಪಾಯಿಯಿಂದ 8,211 ರೂಪಾಯಿ. ಅಲಸಂದೆ ಕೌಪಿಯಾ ಉಲ್ 4,485 ರೂಪಾಯಿಯಿಂದ 6,559 ರೂಪಾಯಿ. ಹೆಸರುಕಾಳು ಜವಾರಿ ಸ್ಥಳೀಯ 7,736 ರೂಪಾಯಿಯಿಂದ 7,736 ರೂಪಾಯಿ. ನೆಲಗಡಲೆ ಶೇಂಗಾ ಘುಂಗ್ರಿ 6,111 ರೂಪಾಯಿಯಿಂದ 9,770 ರೂಪಾಯಿ. ಈರುಳ್ಳಿ 790 ರೂಪಾಯಿಯಿಂದ 1,430 ರೂಪಾಯಿ. ಭತ್ತ ಸೋನಾ ಮಸೂರಿ 2,256 ರೂಪಾಯಿಯಿಂದ 2,836 ರೂಪಾಯಿ. ತೊಗರಿ ಕೆಂಪು 6,269 ರೂಪಾಯಿಯಿಂದ 8,329 ರೂಪಾಯಿ. ತೊಗರಿ ಬಿಳಿ 7,559 ರೂಪಾಯಿಯಿಂದ 7,788 ರೂಪಾಯಿ. ಈಗ ಮಾನ್ವಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಇತರೆ 2,575 ರೂಪಾಯಿಯಿಂದ 2,625 ರೂಪಾಯಿ. ಹತ್ತಿ ಸುಯೋಧರ್ 7,100 ರೂಪಾಯಿಯಿಂದ 7,100 ರೂಪಾಯಿ. ಒಣಮೆಣಸಿನಕಾಯಿ ಸ್ಥಳೀಯ 3,000 ರೂಪಾಯಿಯಿಂದ 3,000 ರೂಪಾಯಿ. ಜೋಳ ಇತರೆ 1,950 ರೂಪಾಯಿಯಿಂದ 1,950 ರೂಪಾಯಿ. ಭತ್ತ ಹೊಸ ಸೋನಾ ಮಸೂರಿ 2,040 ರೂಪಾಯಿಯಿಂದ 2,450 ರೂಪಾಯಿ. ಭತ್ತ ಹಳೆ ಸೋನಾ ಮಸೂರಿ 2,800 ರೂಪಾಯಿಯಿಂದ 2,800 ರೂಪಾಯಿ. ತೊಗರಿ 8,175 ರೂಪಾಯಿಯಿಂದ 8,400 ರೂಪಾಯಿ. ಈಗ ಸಿಂಧನೂರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಜೋಳ ಹೈಬ್ರಿಡ್ ಜೋಳ 2,800 ರೂಪಾಯಿಯಿಂದ 3,100 ರೂಪಾಯಿ. ಭತ್ತದ ಆರ್ನರ್ ಆರ್ ಹೊಸದು 2,100 ರೂಪಾಯಿಯಿಂದ 2,470 ರೂಪಾಯಿ. ಭತ್ತದ ಆರ್ನರ್ ಆರ್ ಹಳೆಯದು 2,500 ರೂಪಾಯಿಯಿಂದ 3,650 ರೂಪಾಯಿ. ಭತ್ತ ಸೋನ 1,744 ರೂಪಾಯಿಯಿಂದ 1,744 ರೂಪಾಯಿ. ಅಕ್ಕಿ ನುಚ್ಚಕ್ಕಿ 2,150 ರೂಪಾಯಿಯಿಂದ 2,150 ರೂಪಾಯಿ. ಈಗ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯ ಪೇಟೆ ಧಾರಣೆ. ಸಜ್ಜೆ ಹೈಬ್ರಿಡ್ 1,900 ರೂಪಾಯಿಯಿಂದ 3,000 ರೂಪಾಯಿ. ಕಡಲೆಕಾಳು ಆವರೇಜ್ ಇಡೀ 5,200 ರೂಪಾಯಿಯಿಂದ 5,200 ರೂಪಾಯಿ. ಕೆಂಪು ಮೆಣಸಿನಕಾಯಿ 11,000 ರೂಪಾಯಿಯಿಂದ 11,000 ರೂಪಾಯಿ. ತೊಗರಿ 8,250 ರೂಪಾಯಿಯಿಂದ 8,500 ರೂಪಾಯಿ. ಇದುವರೆಗೆ ರಾಯಚೂರು, ಮಾನ್ವಿ, ಸಿಂಧನೂರು ಹಾಗೂ ಲಿಂಗಸ್ಗುರು ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳುಹಿಸಿರುವ ದಿನದ ಪೇಟೆ ಧಾರಣೆ, ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಮತ್ತು ಗರಿಷ್ಠ ದರವನ್ನು ಕೇಳಿದಿರಿ. ಇದಾಗಿತ್ತು ಇವತ್ತಿನ ಪೇಟೆ ಧಾರಣೆ. ಇದುವರೆಗೆ ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತರ ಕಲ್ಯಾಣ ಮಂತ್ರಾಲಯ. ರೈತರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಪ್ರಸಾರವಾಯಿತು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಜನಪದ ಸಂಗೀತ ಕಾರ್ಯಕ್ರಮ. ರೀ, ಒಂದ್ ಒಳ್ಳೆ ಇನ್ಶೂರೆನ್ಸ್. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ನೀವು ಸ್ಕ್ಯಾಮರ್ಸ್ ಗಿಂತ ಜಾಣರೆ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ. ಮೆಸೇಜಿಂಗ್ ಆಪ್ನಲ್ಲಿ ಅಪರಿಚಿತ ನಂಬರ್ ನಿಂದ ಯಾರಾದರೂ ಮದುವೆಯ ಕಾರ್ಡ್ ಕಳಿಸಿ ಡೌನ್ಲೋಡ್ ಮಾಡಲು ಹೇಳಿದ್ರೆ ಏನ್ ಮಾಡ್ತೀರಿ? ಎ, ಸಂಬಂಧ ಉಳಿಸ್ಕೊಳ್ತೀರಿ. ಬಿ, ಡೌನ್ಲೋಡ್ ಮಾಡಿ ವೆನ್ಯೂ ನೋಡ್ತೀರಿ. ಸಿ, ಅಪರಿಚಿತ ನಂಬರ್ ನಿಂದ ಬಂದ ಯಾವುದೇ ಫೈಲ್ ಅಥವಾ ಲಿಂಕ್ ಕ್ಲಿಕ್ ಮಾಡುವುದಿಲ್ಲ. ನಿಮ್ಮ ಉತ್ತರ ಸಿ ಆಗಿದ್ರೆ ಅದ್ಭುತ. ಹೇಳಿ, ನಾನು ಮೂರ್ಖ ಅಲ್ಲ. ನೀವು ಯಾರ್ದಾದ್ರೂ ಟೆಸ್ಟ್ ತಗೊಳ್ಳಿ. ಜೊತೆಯಾಗಿ ಸ್ಕ್ಯಾಮ್ ರಹಿತ ಭಾರತವನ್ನು ನಿರ್ಮಿಸೋಣ. UPI ಮೂಲಕ ಜನಹಿತಕ್ಕಾಗಿ ಜಾರಿಗೆ. ಜನಪದ ಸಂಗೀತದಲ್ಲಿ ಕೇಳಿ ಮಾನ್ವಿ ತಾಲೂಕಿನ ಜೂಕೂರು ಗ್ರಾಮದ ಈರಣ್ಣ ಮತ್ತು ಸಂಗಡಿಗರಿಂದ ಭಜನಾ ಪದಗಳು. ಗುರವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಗುರವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಭಕ್ತಿ ಗುರವಿನ ಗುಲಾಮ ಆರು ಶಾಸ್ತ್ರಗಳೋದಿದಾರಿಲ್ಲ, ನೂರಾರು ಪುರಾಣವು ಮುಗಿಸಿದಾರಿಲ್ಲ. ಮುಗಿಸಿದಾರಿಲ್ಲ ಮುಕುತಿ. ಕೊರಳಲು ಮಾಲಿ ಧರಿಸಿದಾರಿಲ್ಲ, ಬೆರಳಲು ಜಪ ಮಣಿ ಎಣಿಸಿದಾರಿಲ್ಲ. ಕೊರಳಲು ಮಾಲೆ ಧರಿಸಿದಾರಿಲ್ಲ, ಬೆರಳಲು ಜಪ ಮಣಿ ಎಣಿಸಿದಾರಿಲ್ಲ. ದೊರೆಯದಣ್ಣ ಮುಕುತೇ